ಕೃಷಿಗೆ ಬರಬೇಕಾದ್ರೂ ಕೂಡ ಒಂದು ಆಸಕ್ತಿ ಇಟ್ಕೊಂಡು ಒಂದು ಗುರಿಯನ್ನು ಇಟ್ಕೊಂಡು ಬಂದಂಥವ್ರು. ಸಾವಯವ ಕೃಷಿನೇ ಮಾಡಬೇಕು, ವಿಷಮುಕ್ತ ಆಹಾರ ಕೊಡಬೇಕು, ಮತ್ತು ಎಷ್ಟು ಸಾಧ್ಯನೋ ಅಷ್ಟು ನಾವು ಅದನ್ನು ಮೌಲ್ಯವರ್ಧನೆಗೊಳಿಸಿ ಮಾರಾಟ ಮಾಡಬೇಕು, ಇವೆಲ್ಲ ಗುರಿಗಳು ಮತ್ತು ಅದರಲ್ಲಿ ಯಶಸ್ಸು ಆಗಿದ್ದಾರೆ ಅವರು. ಅವರು ಇವತ್ತು ಕಬ್ಬು ಬೆಳೀತಾ ಇದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಸೋಯಾಬರೆ ಬೆಳೀತಾ ಇದ್ದಾರೆ, ಮತ್ತು ಕಡ್ಲೆ, ಹೆಸರು ಇಂಥವೆಲ್ಲನೂ ಬೆಳೀತಾ ಇದ್ದಾರೆ. ಮತ್ತು ಅವರು ಮಾರಾಟದಲ್ಲಿ ಕೂಡ ಸೋಯಾಬರೆ ಬೆಳೀತಾ ಇದ್ದಾರೆ ಮತ್ತು ಕಡ್ಲೆ, ಹೆಸರು ಇಂಥವೆಲ್ಲನೂ ಬೆಳೀತಾ ಇದ್ದಾರೆ. ಮತ್ತು ಅವರು ಮಾರಾಟದಲ್ಲಿ ಕೂಡ ಅನೇಕ ರೀತಿಯ ತಂತ್ರವನ್ನು ಬಳಸಿ, ಅಂದರೆ ಹೇಗೆ ಮಾರಾಟ ಮಾಡಬೇಕು, ಗ್ರಾಹಕರನ್ನ ಹೇಗೆ ಗುರುತಿಸಬೇಕು ಅನ್ನೋಂಥ ನಿಟ್ಟಿನೊಳಗು ಕೂಡ ತಮ್ಮ ಬುದ್ಧಿವಂತಿಕೆಯಲ್ಲಿ ಕೂಡ ಅನೇಕ ರೀತಿಯ ತಂತ್ರವನ್ನು ಬಳಸಿ, ಅಂದರೆ ಹೇಗೆ ಮಾರಾಟ ಮಾಡಬೇಕು, ಗ್ರಾಹಕರನ್ನ ಹೇಗೆ ಗುರುತಿಸಬೇಕು ಅನ್ನೋಂಥ ನಿಟ್ಟಿನೊಳಗು ಕೂಡ ತಮ್ಮ ಬುದ್ಧಿವಂತಿಕೆ ಅಂತೀವಲ್ಲ, ಮತ್ತು ಚಾಣಾಕ್ಷತೆ ಅಂತೀವಲ್ಲ, ಅಂಥದ್ದೆಲ್ಲನೂ ಕೂಡ ಮಾಡಿದ್ದಾರೆ. ಯಾಕಂದರೆ ಒಬ್ಬ ರೈತ ಬರೇ ಉತ್ಪಾದಕರನ್ನ ಹೇಗೆ ಗುರುತಿಸಬೇಕು ಅನ್ನೋಂಥ ನಿಟ್ಟಿನೊಳಗು ಕೂಡ ತಮ್ಮ ಬುದ್ಧಿವಂತಿಕೆ ಅಂತೀವಲ್ಲ, ಮತ್ತು ಚಾಣಾಕ್ಷತೆ ಅಂತೀವಲ್ಲ, ಅಂಥದ್ದೆಲ್ಲನೂ ಕೂಡ ಮಾಡಿದ್ದಾರೆ. ಯಾಕಂದರೆ ಒಬ್ಬ ರೈತ ಬರೇ ಉತ್ಪಾದನೆ ಮಾಡೋದಷ್ಟೇ ಅಲ್ಲ, ಅವ ಒಳ್ಳೆ ಮಾರಾಟಗಾರ ಕೂಡ ಆಗಬೇಕು ಅನ್ನೋದು ನಮ್ಮ ಆಶಯ. ಈ ನಿಟ್ಟೆ ಅಂತೀವಲ್ಲ, ಅಂಥದ್ದೆಲ್ಲನೂ ಕೂಡ ಮಾಡಿದ್ದಾರೆ. ಯಾಕಂದರೆ ಒಬ್ಬ ರೈತ ಬರೇ ಉತ್ಪಾದನೆ ಮಾಡೋದಷ್ಟೇ ಅಲ್ಲ, ಅವ ಒಳ್ಳೆ ಮಾರಾಟಗಾರ ಕೂಡ ಆಗಬೇಕು ಅನ್ನೋದು ನಮ್ಮ ಆಶಯ. ಈ ನಿಟ್ಟಿನೊಳಗೆ ರಾಜೇಶ್ ಮೋರೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ರಾಜೇಶ್. ನಮಸ್ಕಾರ ಸರ್. ತಾತೆ ಅಂತೀವಲ್ಲ, ಅಂಥದ್ದೆಲ್ಲನೂ ಕೂಡ ಮಾಡಿದ್ದಾರೆ. ಯಾಕಂದರೆ ಒಬ್ಬ ರೈತ ಬರೇ ಉತ್ಪಾದನೆ ಮಾಡೋದಷ್ಟೇ ಅಲ್ಲ, ಅವ ಒಳ್ಳೆ ಮಾರಾಟಗಾರ ಕೂಡ ಆಗಬೇಕು ಅನ್ನೋದು ನಮ್ಮ ಆಶಯ. ಈ ನಿಟ್ಟಿನೊಳಗೆ ರಾಜೇಶ್ ಮೋರೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ರಾಜೇಶ್. ನಮಸ್ಕಾರ ಸರ್. ಒಳ್ಳೆ ಮಾರಾಟಗಾರ ಕೂಡ ಆಗಬೇಕು ಅನ್ನೋದು ನಮ್ಮ ಆಶಯ. ಈ ನಿಟ್ಟಿನೊಳಗೆ ರಾಜೇಶ್ ಮೋರೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ರಾಜೇಶ್. ನಮಸ್ಕಾರ ಸರ್. ತಾವು ಕೃಷಿಗೆ ಬರೋಕ್ಕಿಂತ ಮುಂಚೆ ಡಿಗ್ರಿ ಮುಗಿದ್ಮೇಲೆ ಆ ಪೀರಿಯಡಲ್ಲಿ ಏನು ಮಾಡ್ತಾಯಿದ್ರಿ? ಡಿಗ್ರಿ ಮುಗಿದ್ಮೇಲೆ ಒಂದು ನೌಕರಿ ಮಾಡಬೇಕಂಥೇಳಿ ನನ್ನ ಭಾಳ ಆಸಕ್ತಿ ಇತ್ತು. ನೌಕರಿ ಮಾಡಬೇಕಂಥೇಳಿ ನಾನು ಆ್ಯಕ್ಚುಲಿ ಹೋಗಿದ್ದೆ, ಆದರೆ ನನಗದು ಸಷ್ಟು ಸರಿ ಅನ್ನಿಸ್ಲಿಲ್ಲ. ಅವರು ಒಂದು ವರ್ಷ ನೌಕರಿ ಮಾಡಿದೆ ನಾನು ಪ್ರೈವೇಟ್ನಲ್ಲಿನೇ, ಒಂದು ವರ್ಷ ಮಾಡಿದೆ, ಆಮೇಲೆ ಮತ್ತೆ ನೋಡೋಣ ಅಂಥೇಳಿ ಮುಂದುವರ್ಸಿದೆ. ಹಾಗೆ ಒಂದು 6-7 ವರ್ಷ ನಾನು ನೌಕರಿ ಮಾಡಿದೆ, ಆದರೆ ನನಗಷ್ಟು ಮನಸ್ಸಿಗೆ ಸಮಾಧಾನ ಇರ್ತಿರ್ಲಿಲ್ಲ. ನಾ ಏನು ಗುರಿ ಸಾಧಿಸಬೇಕು ಅದು ನಂಗೆ ಸಿಗ್ತಾ ಇಲ್ಲ. ನಾ ಏನು ಮಾಡಬೇಕು, ಏನೋ ಖಾಲಿ ತನಕ ಏನೋ ಒಂದು ಏನಾದರೂ ಮಾಡಬೇಕು, ಜನರದ ತನಕ ನಾನು ಮುಟ್ಟಬೇಕು, ಏನಾದರೂ ಜನರದ ಹೇಳಬೇಕು, ಹಂಗೆ ನಂಗೆ ಭಾಳ ಆಸಕ್ತಿ ಇತ್ತು. ಅದು ನನಗೆ ಅದು ಕೊರತೆ ಇತ್ತು. ಸೊ ಕೊರತೆ ಅದು ಏನು ಮಾಡಿದೆ ಅಂದ್ರೆ, ನನಗೆ ಬೇಡ, ನನಗಿದು ಜಾಬ್ ಬೇಡ, ನಮ್ದು ಹೇಗೂ ಭೂಮಿ ಇದೆ, ಭೂಮಿ ಒಳಗೆ ಏನಾದರೂ ನಾವು ಸಾವಯವ ಕೃಷಿ ಒಳಗೆ ಸಾಧನೆ ಮಾಡಿ ಜನರಿಗೆ ಅದನ್ನು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಸಾವಯವ ಅಂದ್ರೆ ವಿಷಮುಕ್ತ ಆಹಾರ ಹೆಂಗೆ ಕೊಡಬೇಕು, ಇದೊಂದು ನನಗೆ ಭಾಳ ಮನಸ್ಸೊಳಗೆ ಅವಾಗಿಂದನೇ ಕೊರಿತಾ ಇತ್ತು. ಮುಂದೆ ಇದು ನೌಕರಿ ಬಿಡೋಕ್ಕಿಂತ ಸ್ವಲ್ಪ ದಿವಸ ಮುಂಚೆನೇ ಸುಭಾಷ್ ಪಾಳೇಕರ್ ಅವ್ರದ್ದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಆಯಿತು. ಅಲ್ಲಿ ನೈಸರ್ಗಿಕ ಕೃಷಿಯ ಬಗ್ಗೆ ಟೋಟಲ್ ನಮಗೆ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟರು. ಅಲ್ಲೇ ನಾನು ನಿರ್ಧಾರ ಮಾಡಿದೆ, ಮತ್ತು ವಾಪಸ್ ಹೋಗಿ ನಾನು ರಿಸೈನ್ ಮಾಡಬೇಕು, ಜಾಬ್ನ ಇನ್ನು ಮುಂದೆ ಮಾಡೋದು ಬೇಡ, ಏನಾದರೂ ಒಂದು ಸಾಧನೆ ಮಾಡಿ ಜನರ ತನಕ ಇದ್ರು ಒಂದು ಸಾಧನೆ ಮಾಡಿ ಜನರ ತನಕ ಇದು ವಿಷಮುಕ್ತ ಆಹಾರ ನಾನು ತಲುಪಿಸಬೇಕು ಅಂತ ಹೇಳಿ ಮನಸ್ಸೊಳಗೆ ಮೂಡ್ತು. ಜೊತೆಗೆ ಮತ್ತೆ ಧೈರ್ಯನೂ ಬಂತು, ಧೈರ್ಯನೂ ಬಂತು. ಇದು ನೀವು ಮುಂಚೆ ನಾವು ಕೃಷಿಕರನ್ನೇ, ನಮ್ದು ಭೂಮಿ ಇದೆ. ಓಕೆ. ಸೊ ಭೂಮಿ ಒಳಗೆ ನಾವು ಚಲೋ ಆಹಾರವನ್ನು ಮಾಡಿ ಎಲ್ಲರೂ ಆರೋಗ್ಯದಿಂದ ಇರಬೇಕು, ಸಮಾಜ ಕೂಡ ಆರೋಗ್ಯದಿಂದ ಇರಬೇಕು ಅಂಥೇಳಿ ನಂದೊಂದು ಮನಸ್ಸೊಳಗೆ ಅದೊಂದು ಇಚ್ಛೆ ಇತ್ತು. ಜೊತೆಗೆ ಇದನ್ನು ಮಾಡ್ತಾ ಗ್ರೀನ್ ಪ್ಲಾಂಟ್ ಬಯೋ ಪ್ರೊಡಕ್ಟ್ಸ್ ಅವ್ರು ನನಗೆ ಬಂದು ಭೇಟಿ ಆದರು ಕೃಷಿ ಮೇಳದಲ್ಲಿ. ಸೊ ಅಲ್ಲೇ ಅದ್ರದ್ದು ಕೂಡ ನಾನು ನೋಡಿದೆ. ಆಮೇಲೆ ನನಗೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟರು ಸಾವಯವ ಕೃಷಿ ಒಳಗೆ. ಪಂಜಾಬ್ ತನಕ ಹೋದೆ, ಪಂಜಾಬ್ ಒಳಗೆ ಚಲೋ ಟ್ರೈನಿಂಗ್ ಆಯಿತು. ಜೊತೆಗೆ ಸಾವಯವ ಕೃಷಿ ಬಗ್ಗೆ ಟೋಟಲ್ ಅಂದರೆ 100% ನನ್ನದು ಮಾಡಲೇಬೇಕು, ಸಾಧಿಸಬೇಕು ಅಂಥೇಳಿ ನಾನು ನಿರ್ಧಾರ ಮಾಡಿದೆ. ಯಾಕೆ ಸಾವಯವ ಕೃಷಿಗೆ ಹೋಗ್ಬೇಕು ಅನಿಸುತ್ತೆ ನಿಮಗೆ, ಅಥವಾ ವಿಷಮುಕ್ತ ಆಹಾರವನ್ನು ತಯಾರು ಮಾಡಬೇಕು, ಉತ್ಪಾದನೆ ಮಾಡಬೇಕು ಅನ್ನೋದು ಯಾಕೆ? ಈಗ ನಾವು ಇತ್ತೀಚಿನ ದಿನದೊಳಗೆ ನಾನು ನೋಡ್ತಾ ಇದ್ದೀನಿ ರೀ, ಸಾಕಷ್ಟು ರೋಗಗಳನ್ನು ನಮ್ಗೆ ಕಾಡ್ತಾ ಇದ್ದಾವೆ. ಇದು ರೋಗ ಹಾಳು ನಿರ್ಧಾರ ಮಾಡಿದೆ. ಯಾಕೆ ಸಾವಯವ ಕೃಷಿಗೆ ಹೋಗ್ಬೇಕು ಅನಿಸುತ್ತೆ ನಿಮಗೆ, ಅಥವಾ ವಿಷಮುಕ್ತ ಆಹಾರವನ್ನು ತಯಾರು ಮಾಡಬೇಕು, ಉತ್ಪಾದನೆ ಮಾಡಬೇಕು ಅನ್ನೋದು ಯಾಕೆ? ಈಗ ನಾವು ಇತ್ತೀಚಿನ ದಿನದೊಳಗೆ ನಾನು ನೋಡ್ತಾ ಇದ್ದೀನಿ ರೀ, ಸಾಕಷ್ಟು ರೋಗಗಳನ್ನು ನಮ್ಗೆ ಕಾಡ್ತಾ ಇದ್ದಾವೆ. ಇದು ರೋಗ ಹಾಳ ಅಂದ್ರೆ ಇಷ್ಟು ಕಾಡ್ತಾ ಇದೆ ಅಲ್ಲ, ಅದರಿಂದ ಪರಿಹಾರ ಹೇಗೆ, ಅದು ಯಾಕೆ ರೋಗ ಬರ್ತಾ ಇದೆ? ಆಕ್ಚುಲಿ ನಾವು ನಮ್ಗೆ ರೋಗ ಪೀಡಿತ ಆಗಿರೋದು ರೋಗಕ್ಕಿಂತ ಕಾಯಿಲೆ ಜಾಸ್ತಿ ಇದೆ, ಬಿ ಪಿ ಅನ್ರಿ, ಶುಗರ್, ಆಮೇಲೆ ಸ್ಕಿನ್ ಪ್ರಾಬ್ಲಮ್. ಇದರ ಪರಿಹಾರ ಹೇಗೆ, ಅದು ಯಾಕೆ ರೋಗ ಬರ್ತಾ ಇದೆ? ಆಕ್ಚುಲಿ ನಾವು ನಮ್ಗೆ ರೋಗ ಪೀಡಿತ ಆಗಿರೋದು ರೋಗಕ್ಕಿಂತ ಕಾಯಿಲೆ ಜಾಸ್ತಿ ಇದೆ, ಬಿ ಪಿ ಅನ್ರಿ, ಶುಗರ್, ಆಮೇಲೆ ಸ್ಕಿನ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಆಮೇಲೆ ಸಣ್ಣ ಹುಡುಗರಿಗೆ ಚಸ್ಮಾ ಬರ್ತಾ ಇದಾವೆ, ಬಿಳೆ ಕೂದಲ ಬರ್ತಾ ಇದಾವೆ ಜಾಸ್ತಿ ಇದೆ, ಬಿ ಪಿ ಅನ್ರಿ, ಶುಗರ್, ಆಮೇಲೆ ಸ್ಕಿನ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಆಮೇಲೆ ಸಣ್ಣ ಹುಡುಗರಿಗೆ ಚಸ್ಮಾ ಬರ್ತಾ ಇದಾವೆ, ಬಿಳೆ ಕೂದಲ ಬರ್ತಾ ಇದಾವೆ. ಕಾರಣ ಏನು ಅಂದ್ರೆ ವಿಟಮಿನ್ ಶಾರ್ಟೇಜ್. ಇಲ್ಲಿ ತನಕ ಕ್ಯಾನ್ಸರ್ ಕೂಡ ನಮ್ ಬಹಳ ಕಾಡ್ತಾ ಇದೆ. ಇದರಿಂದ ಸಣ್ಣ ಹುಡುಗರಿಗೆ ಚಸ್ಮಾ ಬರ್ತಾ ಇದಾವೆ, ಬಿಳೆ ಕೂದಲ ಬರ್ತಾ ಇದಾವೆ. ಕಾರಣ ಏನು ಅಂದ್ರೆ ವಿಟಮಿನ್ ಶಾರ್ಟೇಜ್. ಇಲ್ಲಿ ತನಕ ಕ್ಯಾನ್ಸರ್ ಕೂಡ ನಮ್ ಬಹಳ ಕಾಡ್ತಾ ಇದೆ. ಇದರಿಂದ ಯಾರು ಆರಾಮಾಗಿ ಯಾರು ಹೊರಗೆ ಬರಲ್ಲ. ಡಾಕ್ಟರ್ ಕಡೆ ಹೋದ್ರೆ ಇದರಲ್ಲಿ ನೀವು ಇರೋ ತನಕ ನೀವು ಔಷಧಿ ತಗೊಳ್ಳೇಬೇಕು ಅಂತಾರೆ. ನನ್ಗೆ ಆಮೇಲೆ ಅನ್ನಿಸ್ತಲ್ಲ, ಭೂಮಿ ಒಂದು ಕರೆಕ್ಟ್ ಆಗಿ ಆಯ್ತಂದ್ರೆ, ಅದರಿಂದ ಗುಣಮಟ್ಟ ಜಾಸ್ತಿ ಆಯ್ತಂದ್ರೆ ನಮ್ ಗುಣಮಟ್ಟ ಆಹಾರ ಸಿಗ್ತದ, ಆಹಾರದಿಂದ ನಮ್ಮ ಶರೀರ ಕೂಡ ಚಲೋತಂಗಿರ್ತೇವೆ ನಾವು. ಸೊ ಹಿಂಗಾಗಿ ನನ್ಗೆ ಅದೊಂದು ಇದರಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಮನಸ್ಸಲ್ಲೂ ಅಲ್ಲ, ಇದು ನಮ್ಮ ಭೂಮಿ ಕೆಡ್ತದ, ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಸೊ ಅವಾಗ ಅದು ಶುರುವಾತ್ ಇತ್ತು. ಸೊ ಮುಂದೆ ಅದು ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಯಾವಾಗ ನಾವು ಟ್ರೈನಿಂಗ್ ತೊಗೊಂಡ್ಮೇಲೆ ನಮ್ಗೆ 100% ಗೊತ್ತಾಯ್ತಲ್ಲ, ಇದು ನಾವು ಕೆಮಿಕಲ್ ಫಾರ್ಮಿಂಗ್ ಟೋಟಲ್ ನಾವು ಬಿಡಬೇಕು ಅಂತ ಹೇಳಿ. ಅಲ್ಲಿ ಪ್ರಮುಖ ಅಲ್ಲ, ಇದು ನಮ್ಮ ಭೂಮಿ ಕೆಡ್ತದ, ಇದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಿದ್ರು. ಸೊ ಅವಾಗ ಅದು ಶುರುವಾತ್ ಇತ್ತು. ಸೊ ಮುಂದೆ ಅದು ನಮ್ಗೆ ಅಷ್ಟು ಐಡಿಯಾ ಇರಲಿಲ್ಲ. ಯಾವಾಗ ನಾವು ಟ್ರೈನಿಂಗ್ ತೊಗೊಂಡ್ಮೇಲೆ ನಮ್ಗೆ 100% ಗೊತ್ತಾಯ್ತಲ್ಲ, ಇದು ನಾವು ಕೆಮಿಕಲ್ ಫಾರ್ಮಿಂಗ್ ಟೋಟಲ್ ನಾವು ಬಿಡಬೇಕು ಅಂತ ಹೇಳಿ. ಅಲ್ಲಿ ಪ್ರಮುಖವಾಗಿ ಪೋಷಕಾಂಶಗಳ ನಿರ್ವಹಣೆ ಒಂದು, ಎರಡನೇದ್ದು ಕೀಟ ರೋಗ ಅವುಗಳನ್ನು ಕೂಡ ನಿರ್ವಹಣೆ ಮಾಡಬೇಕು. ಹೌದು, ಸಾವಯವದೊಳಗೆ ಇದು ಸಾಧ್ಯತೆ ಇದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡ್ತು. ಹೌದು, ಗೊತ್ತಾಯ್ತು. ಯಾವ್ಯಾವ ರೀತಿಯಿಂದ ಮಾಡ್ತೀರಿ? ಬೇವಿನ ಕಷಾಯನೂ ಮಾಡಬಹುದು, ಆಮೇಲೆ ಅಗ್ನಿ ಅಸ್ತ್ರ ಅಂತ ಹೇಳಿ ಬರ್ತದ, ಮೆಣಸಿನಕಾಯಿ, ಆಮೇಲೆ ತಂಬಾಕು, ರೋಗ ನಿರ್ವಹಣೆ ನಿರ್ವಹಣೆಗೆ, ಆಮೇಲೆ ನಮ್ದು ಗ್ರೀನ್ ಪ್ಲಾನೆಟ್ ಬಯೋ ಪ್ರೊಡಕ್ಟ್ಸ್ ಒಳಗೆ ನಮ್ಗೆಲ್ಲ ಪೆಸ್ಟೋ ಹಿಟ್ ಅಂತಿದೆ, ಆಮೇಲೆ ಆರ್ಗೋಮೈಟ್ ಅಂತಿದೆ, ಇದೆಲ್ಲ ಕೀಟನಾಶಕಗಳು ಭಾಳ ಉಪಯೋಗ ಲಾಭ ಆಗ್ತದೆ. ಆದರೆ ಕೀಡಿ ಸಾಯಲ್ಲ, ಅದು ದೂರ ಹೋಗ್ತಾವೆ. ಎಸ್ಪೆಷಲಿ ನಮ್ಮ ನೀಮ್ ಪೆಸ್ಟಿಸೈಡ್ ಭಾಳ ಚೆನ್ನಾಗಿದೆ. ಆಮೇಲೆ ಪೆಸ್ಟೋ ಹಿಟ್ ಅಂತ ನಮ್ದು ಒಂದು ಒಳ್ಳೆ ಪ್ರೊಡಕ್ಟ್ ಇದೆ, ಅದು ಪರಿಸರಕ್ಕೆ ಏನೂ ನಾಶ ಮಾಡಲ್ಲ. ನೀವೇ ತಯಾರು ಮಾಡ್ತೀರಾ? ಇದು ನಾನು ಕಂಪ್ನಿಯಿಂದ ತರಿಸ್ತೇನೆ, ಆರ್ಗ್ಯಾನಿಕ್ ಕಂಪ್ನಿನಿದೆ, ಸರ್ಟಿಫೈಡ್ ಕಂಪ್ನಿ ಇದೆ. ಓಕೆ, ಇದನ್ನು ಇದ್ರ ಜೊತೆಗೆ ನಾವು ಇದು ಲೆಂಟನ ಅಂತ ಹೇಳಿ ಬುಗುಡಿ ಹೂವಿಂದ ಬರ್ತದಲ್ಲ, ಅದ್ರದ ಕಷಾಯ, ಚದುರಂಗ ಅದನ್ನೆಲ್ಲ ನಾವು ಮಾಡ್ತೀವಿ. ಓಕೆ, ಈಗ ಭೂಮಿಯನ್ನ ಫಲವತ್ತ ಮಾಡಬೇಕಾದ್ರೆ ಅದಕ್ಕೆ ಏನು ಮಾಡೋದು? ಭೂಮಿ ಫಲವತ್ತತೆ ಮಾಡಲಿಕ್ಕೆ ನಮ್ಗೆ ಮೇನ್ ಅಂದ್ರೆ ಸಗಣಿ ಗೊಬ್ಬರ ಬೇಕು. ಸಗಣಿ ಗೊಬ್ಬರ ಬೇಕಂದ್ರೆ ಒಬ್ಬ ರೈತನಾಗಿ ಒಂದು ಆಕಳ ಸಾಕಬೇಕು, ಆಕಳ ಇರಲೇಬೇಕು. ಆಕಳ ಇರಲಿಲ್ಲಕ್ಕೆ ಅವನು ರೈತನೇ ಅಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಅದು ಜಾನುವಾರು ಅಂದರೆ ಒಂದು ಅದು ಗೊಬ್ಬರನೇ. ಸೊ ಅದ್ರ ಮೇಲೆ ನಾವು ಭಾಳ ಕಾನ್ಸಂಟ್ರೇಟ್ ಮಾಡಬೇಕು. ಜೊತೆಗೆ ಆಕಳು ಇರೋದ್ರಿಂದ ನಮಗೆ ಜೀವಾಮೃತ ಮಾಡಲಿಕ್ಕೆ ಭಾಳ ಅನುಕೂಲ. ಜೀವಾಮೃತ ಮಾಡಿದರೆ ನಮ್ಮ ಭೂಮಿಗೆ ಜೀವ ಮರು ಜೀವ ನಾವು ಕೊಟ್ಟಂಗೆ, ಅಂದರೆ ಜೀವಾಣುಗಳು ಅದರಲ್ಲಿ ಆಕಳ ಸಗಣಿಯಲ್ಲಿ ಜೀವಾಣುಗಳು ಇರ್ತವೆ, ಅದು ಗೊಬ್ಬರನೇ. ಸೊ ಅದ್ರ ಮೇಲೆ ನಾವು ಭಾಳ ಕಾನ್ಸಂಟ್ರೇಟ್ ಮಾಡಬೇಕು. ಜೊತೆಗೆ ಆಕಳು ಇರೋದ್ರಿಂದ ನಮಗೆ ಜೀವಾಮೃತ ಮಾಡಲಿಕ್ಕೆ ಭಾಳ ಅನುಕೂಲ. ಜೀವಾಮೃತ ಮಾಡಿದರೆ ನಮ್ಮ ಭೂಮಿಗೆ ಜೀವ ಮರು ಜೀವ ನಾವು ಕೊಟ್ಟಂಗೆ, ಅಂದರೆ ಜೀವಾಣುಗಳು ಅದರಲ್ಲಿ ಆಕಳ ಸಗಣಿಯಲ್ಲಿ ಜೀವಾಣುಗಳು ಇರ್ತವೆ ಕೊಟ್ಟಂಗೆ, ಅಂದರೆ ಜೀವಾಣುಗಳು ಅದರಲ್ಲಿ ಆಕಳ ಸಗಣಿಯಲ್ಲಿ ಜೀವಾಣುಗಳು ಇರ್ತವೆ. ಸೊ ಅದೇ ಮುಖ್ಯವಾಗಿ ಅದೇ ಬೇಕು ಭೂಮಿಗೆ. ಸೊ ಜೀವಾಮೃತ ನಾವು ಮಾಡ್ತೇವೆ, ತಿಂಗಳಿಗೆ ಒಂದು ಸರ್ತಿ ಜೀವಾಮೃತ ನಾವು ತಯಾರು ಮಾಡ್ತೇವೆ. ಅದರೊಳಗೆ ನಾವು ನಮ್ಮ ಗ್ರೀನ್ ಪ್ಲಾನೆಟ್ ಬಯೋ ಪ್ರೊಡಕ್ಟ್ಸ್ ಆ್ಯಡ್ ಮಾಡ್ತೇವೆ, ಹಾಗೆ ಅದೇ ಬೇಕು ಭೂಮಿಗೆ. ಸೊ ಜೀವಾಮೃತ ನಾವು ಮಾಡ್ತೇವೆ, ತಿಂಗಳಿಗೆ ಒಂದು ಸರ್ತಿ ಜೀವಾಮೃತ ನಾವು ತಯಾರು ಮಾಡ್ತೇವೆ. ಅದರೊಳಗೆ ನಾವು ನಮ್ಮ ಗ್ರೀನ್ ಪ್ಲಾನೆಟ್ ಬಯೋ ಪ್ರೊಡಕ್ಟ್ಸ್ ಆ್ಯಡ್ ಮಾಡ್ತೇವೆ, ಜಾಸ್ತಿ ಇಫೆಕ್ಟಿವ್ ಆಗಲಿ ಅಂತ ಹೇಳಿ. ಸಾವಯವದ ಅಂಶ ಬೇಕು ಮಣ್ಣಿನಲ್ಲಿ ಶೇಕಡ 5%. ಸಾವಯವದ ಅಂಶ ಬೇಕು ಮಣ್ಣಿನಲ್ಲಿ ಶೇಕಡ 5% ಸಾವಯವದ ಅಂಶ ಇರಬೇಕು ಅಂತ ಹೇಳ್ತಾರೆ. ಹೌದು, ನಿಜ. ಈಗೀಗ ಏನಾಗಿದೆ ಅಂದರೆ ಅದು 5% ಆ್ಯಕ್ಚುಲಿ ಇರಬೇಕು, ಅದು 3-2% ಬಂದಿದೆ. ಸೊ ಅದು ಜಾಸ್ತಿ ಅದನ್ನು ನಾವು ಬೆಳೆಸಬೇಕಾಗಿದೆ, ಹೊರತಾಗಿ ಅದು ಕಡಿಮೆ ಮಾಡಬಾರ್ದು. 2% ಇದ್ದಿದ್ದು ನಮ್ಮ 5% ಮಾಡಬೇಕಂದ್ರೆ ಎಲ್ಲರೂ ಸಾವಯವ ಕೃಷಿನೇ ಮಾಡಬೇಕು. ಇದು ನಾವು ರೈತರಲ್ಲಿ ನಾವು ಇದನ್ನು ತಿಳುವಳಿಕೆ ಕೊಡಬೇಕಾಗಿದೆ. ಸೊ ಅದನ್ನೇ ನಾನು ಮಾಡ್ತಾ ಇದ್ದೇನೆ, ಪ್ರೋಗ್ರಾಮ್ಸ್ ಮಾಡಿದ್ದೆ. ನಾವು ಜೀವಾಮೃತ ಮಾಡ್ತೀವಿ, ಜೊತೆಗೆ ಸಗಣಿ ಗೊಬ್ಬರನ ನಾವು ಜಾಸ್ತಿ ಮಾಡ್ತಾ ಇರೋದು. ಎರೆಹುಳ ಗೊಬ್ಬರ ನಾನು ಮಾಡಲ್ಲ ರೀ, ಯಾಕಂದ್ರೆ ನಮ್ಮ ಭೂಮಿಯೊಳಗೆ ಎರೆಹುಳ ಅದೇ ಇದಾವೆ. ಸೊ ಅದನ್ನೇ ಡೆವಲಪ್ ಮಾಡ್ಬೇಕಾದ್ರೆ ನಮಗೂ ಜೀವಾಮೃತ ಬೇಕು. ಜೊತೆಗೆ ನಮ್ಗೆ ನಮ್ಮ ಪ್ರೊಡಕ್ಟ್ಸ್ ಇದಾವೆ, ಗ್ರೋ ಅಂತಿದೆ, ಬ್ಲೂಮ್ ಅಂತಿದೆ, ನೈಟ್ರೋಕಿಂಗ್ ಇದೆ, ಪ್ರೀಮಿಯಂ ಅಂತೇಳಿ ಮೈಕ್ರೋಬೆಲ್ ಕಲ್ಚರ್ ಇದೆ. ಕೃಷಿ ತ್ಯಾಜ್ಯಗಳು ಇರ್ತಾವಲ್ಲ, ಈಗ ನೀವು ಕಬ್ಬನ್ನು ಬೆಳಿತೀರಿ, ಕಬ್ಬಿನ ರೌದಿ ಏನು ಮಾಡ್ತೀರಿ ಅಥವಾ ಬೇರೆ ಏನೋ ಉತ್ಪನ್ನ ಬೆಳೆದರೂ ಕೂಡ, ಈಗ ಕಡ್ಲಿ ಬೆಳಿತೀರಿ, ಹೆಸರು ಬೆಳಿತೀರಿ, ಮತ್ತು ಭತ್ತ ಬೆಳಿತೀರಿ? ಹಲೋ, ಪ್ರಶ್ನೆಗೆ ಕೇಳಿದಿರಿ ಸರ್ ನೀವು ನನಗೆ. ಕಬ್ಬಿನ ರೌದಿ ನಾವು ಹೊಲದಲ್ಲಿನೇ ಹಾಕ್ತೀವಿ, ಅದನ್ನು ನಾವು ಸುಡಲ್ಲ. ಸೊ ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ. ಮಲ್ಚಿಂಗ್ ಮಾಡೋದ್ರಿಂದ ಕಳೆ ಬರಲ್ಲ, ಕಳೆನೂ ಬರಲ್ಲ, ಆಮೇಲೆ ತೇವಾಂಶ ಕಾಯ್ಕೊತದ ರೀ. ಸೊ ಬೇಸಿಗೆಯಲ್ಲಿ ಕೆಲವೊಮ್ಮೆ ನೀರು ಮಳೆ ಲೇಟಾಗಿ ಬರ್ತದೆ, ನೀರು ನಮ್ಗೆ ಬೇಕಾಗ್ತದೆ. ಬೇಸಿಗೆ ಒಳಗೆ ನೀರಿಂದು ಕರೆಂಟಿನ ಪ್ರಾಬ್ಲಮ್ ಇರ್ತದೆ, ಹಿಂಗಾಗಿ ನೀರಿನ ಪ್ರಾಬ್ಲಮ್ ನಮ್ಗೆ ಜಾಸ್ತಿ. ಇದು ನಾವು ಮಲ್ಚಿಂಗ್ ಮಾಡೋದ್ರಿಂದ ನಮ್ಗೆ ತೇವಾಂಶ ರಿಟೈನ್ ಆಗ್ತದೆ, ಜೊತೆಗೆ ಕ್ರಾಪ್ಸಿಗೆ ಏನೂ ಡಿಫ್ರೆನ್ಸ್ ಆಗಲ್ಲ, ತೊಂದರೆ ಆಗಲ್ಲ. ಆಮೇಲೆ ಭತ್ತದ ಕೆಲವೊಮ್ಮೆ ಜೋಳ ಬರ್ತದಲ್ಲ ರೀ, ಅದು ನಾವು ಮಾವಿನ ಗಿಡಕ್ಕೆ, ಆಮೇಲೆ ಅಲ್ಲೆಲ್ಲ ಅದನ್ನು ನಾವು ಯೂಸ್ ಮಾಡ್ತೇವೆ. ಅಲ್ಲೇನು ತೇವಾಂಶ ಆದರೆ ಪ್ರತಿ ವರ್ಷವೂ ಸಾವಿರಾರು ನೂರಾರು ಟನ್ನಷ್ಟು ಕಬ್ಬಿನ ರೌದಿ ಬರುತ್ತೆ, ಪ್ರತಿ ವರ್ಷ ಅಲ್ಲೇ ಹಾಕ್ತೀರಿ? ಹೌದು. ಹ್ಞೂ, ನಾವು ಅದನ್ನು ಇದು ಆಗೋದನ್ನೇ ಇಲ್ಲ, ಸುಡೋದನ್ನೇ ಇಲ್ಲ ಬಟ್ಟೆ. ನಾವು ಪ್ರತಿ ವರ್ಷ ನಾವು ಅಲ್ಲೇ ಮಲ್ಚಿಂಗ್ ಮಾಡ್ತೇವೆ, ಅದ್ರ ಗೊಬ್ಬರನೂ ಭಾಳ ಚಲೋ ಆಗ್ತದೆ. ಹ್ಞೂ ಹ್ಞೂ, ಅದ್ರ ಜೊತೆಗೆ ನಾವು ಸಗಣಿ ಗೊಬ್ಬರ ಯೂಸ್ ಮಾಡ್ತೇವೆ. ಮತ್ತು ಈ ಸಾವಯವ ಅಂಶ ಇದೆಯಲ್ಲ, ಈ ಸಾವಯವ ಅಂಶ ಹೆಚ್ಚಿಗೆ ಆದರೂ ತೊಂದರೆ, ನೈಟ್ರೋಜನ್ನೇ ಸಿಗಲ್ಲ ಬೆಳೆಗಳಿಗೆ, ಯಾಕಂದರೆ ಅವು ಕರಗಲಿಕ್ಕೆಲ್ಲ ನೈಟ್ರೋಜನ್ ತಾವೇ ಬಳಸ್ಕೊಂಡ್ಬಿಡ್ತು, ಬೆಳೆಗಳಿಗೂ ಕೂಡ ಬೇಕಲ್ಲ, ಅದನ್ನು ಕೂಡ ಆಲೋಚನೆ ಮಾಡಬೇಕು. ಬೇಗ ಕಳೆಯೋ ಹಾಗೆ ಮಾಡಬೇಕು ಅಂದರೆ ಸ್ಲರಿ ಅಂತೀವಲ್ಲ, ಸಗಣಿ ಕಲಿಸಿ ಆ ಬಗಡ ಹಾಕೋದು, ಮತ್ತು ಗಂಜಲ ಇರುತ್ತೆ, ಗಂಜಲ ನೀರಲ್ಲಿ ಕುಡಿಸಿ ಚಿಮ್ಕಿಸೋದು, ಇಂಥವೆಲ್ಲನೂ ಮಾಡೋದು. ಮತ್ತು ಅನೇಕ ಜೀವಾಣುಗಳು ಬಂದಿದ್ದಾವೆ, ಇಂಥ ಉಳಿಕೆಗಳನ್ನು ಇಂಥ ರೌದಿಯನ್ನು ಬೇಗ ಕರಗಿಸ್ಲಿಕ್ಕೆ ಕೂಡ ಅನೇಕ ಜೀವಾಣುಗಳು ಬಂದಿದ್ದಾವೆ. ಅದು ಎಲ್ಲ ಜೀವಾಣು ನಮ್ಮ ಜೀವಾಮೃತನಲ್ಲೇ ಸಿಗ್ತಾವೆ. ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾಸ್ ಅನ್ರಿ, ಪಿ ಎಸ್ ಬಿ ಅನ್ರಿ, ಟ್ರೈಕೋಡರ್ಮಾ ಅನ್ರಿ, ಸೈಫೋರೋಬಟಿಸ್ ಬ್ಯಾಕ್ಟೀರಿಯಾಸ್ ಅನ್ರಿ, ಆಕಳ ಸಗಣಿಯಲ್ಲಿ ಎಲ್ಲ ಸಂಪೂರ್ಣವಾಗಿ ಸಿಗ್ತದೆ. ಜೊತೆಗೆ ಪ್ರೀಮಿಯಂ ನಾವು ಇನ್ ಕಲ್ಚರ್ ಭೂಮಿ ಮೇಲೆ ಕೊಡ್ತೇವಲ್ಲ, ಅದರಲ್ಲೇನು ಡಿಕಂಪೋಸಿಂಗ್ ಬ್ಯಾಕ್ಟೀರಿಯಾಸ್ ಇದೆ. ಆದರೆ ಡಿಕಂಪೋಸಿಂಗ್ ಆಗ್ತದೆ, ಆದರೆ ಅದ್ರ ಟೈಮ್ ತೊಗೋದು, ಬೇಗ ಕಳೆಯಲ್ಲ, ಟೈಮ್ ತೊಗೋಬೇಕು. ಅದ್ರ ಟೈಮ್ ತೊಗೊಂಡ್ರೆ ಅದು ಸರಿಯಾಗಿ ಸಿ ಎನ್ ರೇಷೋ ಮೇಂಟೈನ್ ಆಗ್ತದೆ. ಸಿ ಎನ್ ಅಂದರೆ ಕಾರ್ಬನ್ ಮತ್ತು ನೈಟ್ರೋಜನ್, ಅದು ಮೇಂಟೈನ್ ಆಗ್ತದೆ. ಇಲ್ಲಾಂದ್ರೆ ನೀವು ಬೇಗ ಕರಗಲಿಲ್ಲ ಅಂದ್ರೆ ಸಿ ಜಾಸ್ತಿ ಆಗ್ಬಿಡುತ್ತೆ, ಎನ್ ಕಡಿಮೆ ಆಗುತ್ತೆ. ಅದಕ್ಕೆ ದ್ವಿದಳ ಧಾನ್ಯದ ನಾವು ಕಲ್ಟಿವೇಶನ್ ಮಾಡ್ತೇವೆ, ಕಬ್ಬಿನ ಎರಡರ ನಡುಕ್ಕೆ ಸೋಯಾಬೀನ್ ಹಾಕ್ತೇವೆ, ಆಮೇಲೆ ಕೆಲವೊಮ್ಮೆ ತೊಗರಿ ಬರದಲ್ಲಿ ಹಾಕ್ತಾ ಇರೋದು, ಅದು ತೊಗರಿ ಸಾಲು ಹಾಕಿರ್ತೇವೆ. ಸೊ ಅಲ್ಲೇನಾಗ್ತದೆ, ಇದು ಏಕದಳ ಮತ್ತು ದ್ವಿದಳ ಎರಡದು ಕಾಂಬಿನೇಷನ್ ಸಿ ಎನ್ ರೇಷೋ ಕಾಪಾಡ್ತದೆ. ಸಿ ಎನ್ ರೇಷೋ ಕರೆಕ್ಟ್ ಆಗಿದ್ದರೆ ಏನು ಸಮಸ್ಯೆ ಇಲ್ಲ. ಹಾಗಾದರೆ ನೀವು ಅಂತರ ಎಷ್ಟಿಟ್ಟಿರಿ ಕಬ್ಬಿನಲ್ಲಿ? 5 ಫೂಟಿಂದ ಅಂತರ ಇಟ್ಟಿದ್ದೇವೆ, ಒಂದು ಸಾಲಿಂದ ಒಂದು ಸಾಲಿಗೆ 5 ಫೂಟಿಂದ ಅಂತರ ಇದೆ. ಗಿಡದಿಂದ ಗಿಡಕ್ಕೆ 1 ಫೂಟು, ಗಿಡದಿಂದ ಗಿಡಕ್ಕೆ 1 ಫೂಟು. 1 ಫೂಟು, ಹೌದು. ಗಳನ ಹಾಕ್ತಿರೋ ಅಥವಾ ಕಣ್ಣು ಹಾಕ್ತಿರೋ? ಕಣ್ಣು ಹಾಕಿರ್ತೀವಿ ರೀ, ಸೋಯಿಂಗ್ ಮಾಡ್ಬೇಕಾದ್ರೆ ಕಣ್ಣು ಹಾಕಿರ್ತೀವಿ. ಮುಂದೆ ಅದರ ಒಂದು ಕಣ್ಣಿಗೆ ಒಂದು 15 ಮರಿ, 15-20 ಮರಿ ಬರ್ತವೆ ಕಾನ್ಸಿಕ್ಯೂಟಿವ್ ಅವರು, ಮತ್ತು ಜಾಸ್ತಿ ಬರ್ತವೆ. ಸೊ ಅದು ಹೇಗೆ ಬೆಳೆ ಬರ್ತದೆ ಕಾನ್ಸಿಕ್ಯೂಟಿವ್ ಅವರು ಮತ್ತು ಜಾಸ್ತಿ ಬರ್ತವೆ. ಸೊ ಅದು ಹೇಗೆ ಬೆಳೆ ಬರ್ತದೆ ಅಷ್ಟು ನಾವು ಗೊಬ್ಬರ ಅದಕ್ಕೆ ಕೊಡಬೇಕಾಗ್ತದೆ. ಈ ಇದರ ಅನುಕೂಲ ಏನು? ಇಷ್ಟು ನಾವು ಕಣ್ಣು ಹಾಕೋದಕ್ಕೂ ಎಲ್ಲರೂ ಗಳ ಹಾಕ್ತಾರೆ, ಗಳ ಹಾಕೋದಕ್ಕೂ ಕಣ್ಣು ಹಾಕೋದಕ್ಕೂ ಏನು ವ್ಯತ್ಯಾಸ, ಮತ್ತು ಯಾಕೆ ಅನುಕೂಲ ಇದು ಕಣ್ಣು ಹಾಕೋದು? ಈ ಇದರ ಅನುಕೂಲ ಏನು? ಇಷ್ಟು ನಾವು ಕಣ್ಣು ಹಾಕೋದಕ್ಕೂ ಎಲ್ಲರೂ ಗಳ ಹಾಕ್ತಾರೆ, ಗಳ ಹಾಕೋದಕ್ಕೂ ಕಣ್ಣು ಹಾಕೋದಕ್ಕೂ ಏನು ವ್ಯತ್ಯಾಸ, ಮತ್ತು ಯಾಕೆ ಅನುಕೂಲ ಇದು? ಕಣ್ಣು ಹಾಕೋದು ಮತ್ತು ಗಳ ಹಾಕೋದು ಡಿಫ್ರೆನ್ಸ್ ಏನಂದರೆ, ಕಣ್ಣು ಹಾಕೋದ್ರಿಂದ ಏನಾಗ್ತದೆ, ಬೇಗ ಜರ್ಮಿನೇಷನ್ ಆಗ್ತದೆ, ಆಮೇಲೆ ಅದಕ್ಕೆ ಮರಿ ಕೂಡ ಚಲೋ ಬರ್ತದೆ. ಆಮೇಲೆ ನಾವು ಏನು ಗೊಬ್ಬರ ಕೊಟ್ಟಿರ್ತೇವೆ ಅದಕ್ಕೆ ಕಣ್ಣಿಗೆ ಸರಿಯಾಗಿ ನಿಲ್ಲುತ್ತದೆ, ಅದು ಜರ್ಮಿನೇಷನ್ ಫಾಸ್ಟ್ ಆಗ್ತದೆ ರೀ. ಅಷ್ಟೇ ಅಲ್ಲ, ನಾವು ಗಳ ಹಾಕೋದ್ರಿಂದ ಟನ್ ಗಟ್ಟಲೆ ಕಬ್ಬು ಅಷ್ಟೆಲ್ಲ ಖರ್ಚು ಬೀಳಿ, ಅದು ಸರಿ, ಅದೊಂದು. ಮತ್ತೆ ನೀವು ಸರಿಯಾದ ಅಂತರವನ್ನ ಗಳ ಹಾಕೋದಲ್ಲಿ ಕಾಪಾಡಲಿಕ್ಕಾಗಲ್ಲ, ಅಂತರವನ್ನ ಗಳ ಹಾಕೋದಲ್ಲಿ ಕಾಪಾಡಲಿಕ್ಕಾಗಲ್ಲ. ಒಂದೊಂದು ನಾವು ಕಣ್ಣಿನ ಡಿಸ್ಟೆನ್ಸ್ ವೈಸ್ ನಾವು ಬಿತ್ತನೆ ಮಾಡ್ತೀವಲ್ರಿ, ಅಲ್ಲೇ ನಮಗೆ ಸೀಡ್ಸ್ ಸೇವಿಂಗ್ಸ್ ಭಾಳ ಆಗ್ತದ, ಉಳಿತಾಯ ಭಾಳ ಆಗ್ತದ. ಕಣ್ಣು ಇದು ಗಳ ಹಾಕೋದ್ರಿಂದ ಬಹಳ ವೇಸ್ಟ್ ಆಗ್ತದೆ ಆಕ್ಚುಲಿ. ಮತ್ತೆ ಅಂತರ ಕಡಿಮೆ ಆಗತ್ತೆ, ಬಿತ್ತನೆ ಮಾಡ್ತೀವಲ್ರಿ ಅಲ್ಲೇ ನಮಗೆ ಸೀಡ್ಸ್ ಸೇವಿಂಗ್ಸ್ ಬಹಳ ಆಗ್ತದ, ಉಳಿತಾಯ ಬಹಳ ಆಗ್ತದ. ಕಣ್ಣು ಇದು ಗಳ ಹಾಕೋದ್ರಿಂದ ಬಹಳ ವೇಸ್ಟ್ ಆಗ್ತದೆ ಆಕ್ಚುಲಿ. ಮತ್ತೆ ಅಂತರ ಕಡಿಮೆ ಆಗುತ್ತೆ, ಅಂತರ ಕಡಿಮೆ ಆಗೋದ್ರಿಂದ ಮತ್ತೆ ಅವು ಮರಿಗಳು ಕಡಿಮೆ ಆಗ್ತದೆ, ಮರಿನೂ ಕಡಿಮೆ ಆಗ್ತದೆ. ಮತ್ತೆ ಮರಿಗಳು ಕಡಿಮೆ ಆಗಿ ಹಾಕೋದ್ರಿಂದ ಬಹಳ ವೇಸ್ಟ್ ಆಗ್ತದೆ ಆಕ್ಚುಲಿ. ಮತ್ತೆ ಅಂತರ ಕಡಿಮೆ ಆಗುತ್ತೆ, ಅಂತರ ಕಡಿಮೆ ಆಗೋದ್ರಿಂದ ಮತ್ತೆ ಅವು ಮರಿಗಳು ಕಡಿಮೆ ಆಗ್ತದೆ, ಮರಿನೂ ಕಡಿಮೆ ಆಗ್ತದೆ. ಮತ್ತೆ ಮರಿಗಳು ಕಡಿಮೆ ಆಗಿ ಅಲ್ಲಿ ಹುಲುಸಾಗಿ ಬರೀಕ್ ಬರೋದ್ರಿಂದ, ಹತ್ತತ್ತಿಗೆ ಬರೋದ್ರಿಂದ ಕಬ್ಬಿನ ಗುಣಮಟ್ಟ ಕಡಿಮೆ ಆಗ್ತದೆ. ಗುಣಮಟ್ಟ ಹೆಚ್ಚಾಗಬೇಕಾಯ್ತು ಅಂದ್ರೆ ಸರಿಯಾದಂತ ಅಂತರ ಬೇಕು, ಅದಕ್ಕೆ ಸರಿಯಾಗಿ ಬಿಸಿಲು, ಗಾಳಿ, ಮಿನರಲ್ಗಿಂತ ಗಾಳಿ ಬಿಸಿಲು, ಅದರಲ್ಲಿ ಏನು ಸಂಚಲನ ಇರ್ತದೆ ಗಾಳಿ ಬಿಸಿಲು, ಅದರಿಂದ ಕಬ್ಬು ಚೆನ್ನಾಗಿ ಇಳುವರಿ ಬರ್ತದೆ. ನೀರಾವರಿ ಯಾವ ರೀತಿ ಕೊಡೋದು? ನಮ್ದು ಫ್ಲಡ್ ಇರಿಗೇಷನ್ ಇದೆ, ಆಮೇಲೆ ಸ್ಪ್ರಿಂಕ್ಲರ್ ಇದೆ. ದೊಡ್ಡದಾದಂಗೆ ನಾವು ಸ್ಪ್ರಿಂಕ್ಲರ್ಸ್ ಕೊಡ್ತೇವೆ, ಎತ್ತರ ಮೇಲೆ ಹೈಟ್ ತಗೊಂಡು ಸ್ಪ್ರಿಂಕ್ಲಿಂಗ್ ಮಾಡ್ತೇವೆ. ಫ್ಲಡ್ ಅಂದ್ರೆ ಇಡೀ ಎಲ್ಲ ಕಡೆ ಭೂಮಿ ತೋಯ್ಕೋಬೇಕು ಹಂಗೆ? ಹಾ, ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಗ್ಯಾಪ್ ಮಾಡ್ತೇವೆ, ಇನ್ನೊಂದ್ ಸಾಲ ಕೊಡ್ತೇವೆ. ಒಂದ್ ಸಾರಿ ಹಂಗೆ, ಒಂದ್ ಸಾರಿ ಹೌದು. ಆಮೇಲೆ ಇಂಟರ್ಚೇಂಜ್ ಮಾಡ್ತೇವೆ. ಮೊದಲು ಒಂದ್ ಸಾಲ ಒಳಗೆ ಕೊಡ್ತೇವೆ ಫ್ಲಡ್ ಇರಿಗೇಷನ್, ಆಮೇಲೆ ಒಂದ್ ಸಾಲ ಬಿಟ್ಟು ಅದ್ರ ನೆಕ್ಸ್ಟ್ ಕೊಡ್ತೇವೆ. ಓಕೆ, ಅಷ್ಟು ಜಾಗ ಇರುತ್ತೆ? ಐದ್ ಫೀಟ್. ಐದ್ ಫೀಟ್ ಜಾಗದೊಳಗೆ ಅಡ್ಡಾಡಬಹುದು ಆರಾಮಾಗಿ? ಹಾ, ಒಂದ್ ಸಾಲ ಬಿಟ್ಟಿರ್ತೇವ್ರಿ ಅಡ್ಡಾಡ್ಲಿಕ್ಕೆ. ಒಂದ್ ಸಾಲ ಒಳಗೆ ನೀರು ಬಿಟ್ಟಿರ್ತೇವೆ. ಸರಿ, ನೀರು ಬಿಟ್ಟಾಗ ಆಯ್ತು, ಟೋಟಲ್ ಆಗಿ ನಾವು ಯಾವ್ದೋ ಬೆಳೆ ಹಾಕಿದ್ವಿ ಸಿಂಪರಣೆ ಮಾಡಕ್ಕಾಗಿ ಜಾಗ ಸಾಲ್ತದ್ರಿ, ಸಾಕಾಗುತ್ತೆ? ಸಾಕಾಗ್ತದ್ರಿ. ಓಕೆ, ಏನೇನ್ ಬೆಳೆ ಹಾಕ್ತೀರಿ ಮಧ್ಯ ಒಳಗಡೆ? ಕಬ್ಬು ಸಾಣದಿರ್ಬೇಕಾದ್ರೆ ಬರೀ ಒಂದ್ ಕ್ರಾಪ್ ಅಷ್ಟೇ ಬರ್ತದ. ಯಾವ್ದು? ಫಸ್ಟ್ ಇಯರ್ ನಮ್ಗದು ಸೋಯಾಬೀನ್ ಬರ್ತದ. ಆಮೇಲೆ ಸೋಯಾಬೀನ್ ಕ್ರಾಪ್ ಆದಿಂದ ಮತ್ತೇನ ಅದರಲ್ಲಿ ಬರಲ್ಲ. ಮತ್ತೆ ಹೆಸರು ಹಾಕ್ತೀರಿ? ಅದಕ್ಕೆ ಸಪ್ರೇಟ್ ಜಾಗನ ಮಾಡಿರ್ತೀವ್ರಿ. ಹೆಸರಾಯ್ತು, ಕಬ್ಬು ಇದು ಭತ್ತ ತೆಗದ್ಮೇಲೆ ಅದರಿಂದ ನಾವು ಹೆಸರು ಹಾಕ್ತೇವೆ. ಕಡ್ಲಿನೂ ಸಪರೇಟ್? ಕಡ್ಲಿನೂ ಸಪರೇಟ್ ಹಾಕ್ತೇವೆ. ಹಾಗಾದ್ರೆ ನಿಮಗೆ ಸೋಯಾ ಅವರಿ ಮಾತ್ರ ಒಂದು ಸಪರೇಟ್ ಎರಡು ಮೂರು ತಿಂಗಳೊಳಗೆ ಬೆಳಿಲಿಕ್ಕೆ ಸಾಧ್ಯ? ಹೌದು, ಅಷ್ಟು ಬೆಳಿತೀರಿ. ಆದರೆ ಹಿಂಗೆ ಮಾಡೋದಕ್ಕಿಂತ ಎಲ್ಲ ಎರಡೂ ಸಾಲ ಮಧ್ಯೆ ಒಂದೊಂದು ಫೀಟು ಬೋಧ ತೆಗೆದು ಅದರಲ್ಲಿ ನೀರು ಬಿಟ್ಟರೆ ಇದಕ್ಕೂ ನೀರು ಸಿಗುತ್ತೆ, ಅದಕ್ಕೂ ನೀರು ಸಿಗುತ್ತೆ. ಮತ್ತು ನಿಮ್ಗೆ ಅಲ್ಲಿ ಮಧ್ಯೆ ಏನು ಬೆಳೆಯೋಕ್ಕಾದರೂ ಬೆಳೆ ಹಾಕಲಿಕ್ಕೆ ಸಾಧ್ಯ? ನಾನು ಅದೇ ಹೇಳಿದೆ ನಿಮ್ಗೆ ರೀ, ಇದು ಒಂದು ಸಾಲ ಒಳಗೆ ಏನು ನಾವು ಕ್ರಾಪಿಂಗ್ ಮಾಡಿರ್ತೀವಿ, ಇನ್ನೊಂದು ಸಾಲ ನೀರು ಬಿಟ್ಟಿರ್ತೀವಿ. ಆಲ್ಟರ್ನೇಟ್ ಫ್ಲಡ್ ಇರಿಗೇಷನ್ ಕೊಟ್ಟಾಗ ಎರಡು ಕಡೆಯಿಂದ ನೀರು ಅದಕ್ಕೆ ಪೂರೈಸ್ತದ. ಅಂದ್ರೆ ಬಂಡಲ್ಲಿ ಅಷ್ಟೇ ಹಾಕ್ಬೇಕು ನಾ ನೀರು ಅನ್ನೋದು, ಬೊಡ್ಡೆಗೆ ಹಾಕ್ಬಾರ್ದು ನೀರು, ಅಲ್ಲಿಗೆ ಹೋಗ್ಬಾರ್ದು ನೀರು. ಹಾ, ಬಂಡಸ ಒಳಗೆ ಅಷ್ಟೇ ಹೋಗ್ತದ್ರಿ? ಹಂಗ ಹಾಕ್ತೀರ? ಹೌದು. ಹಂಗ ಮಾಡೋದ್ರಿಂದ ನೀರಿನ ಉಳಿತಾಯ ಆಗುತ್ತಾ? ನೀರಿನ ಉಳಿತಾಯ ಆಗ್ತದ್ರಿ. ಅಂದ್ರೆ ಒಂದು ಸಾಲ ನಾವು ನೀರು ಕೊಡಲ್ಲ ಅಲ್ರಿ, ನೆಕ್ಸ್ಟ್ ಟೈಮ್ ಅದ್ರ ಚೇಂಜ್ ಮಾಡ್ತೇವೆ. ಮತ್ತೆ ನೀರಿನ ನೀರು ಒಂದ್ಸಲ ಕೊಡ್ತೀರಿ? 8 ಡೇಸಿಗೆ ಒಮ್ಮೆ ನೀರು ಕೊಡ್ತೇವ್ರಿ. ಎಷ್ಟು ಎಕರೆ ಹಾಕಿರಿ ಕಬ್ಬು? ಕಬ್ಬು 3 ಎಕರೆ ಇದೆ ರೀ. 3 ಭಾಳ ಇಲ್ರಿ, ಮತ್ತೆ ಅದನ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. ಆಮೇಲೆ ಇನ್ನು ಉಳಿಕಿದ್ದು ಭತ್ತ, ಆಮೇಲೆ ಸೋಯಾಬೀನು. ಆಮೇಲೆ ಒಟ್ಟು ಎಷ್ಟು ಎಕರೆ ನಿಮ್ದು? 6 ಎಕರೆ ಇದೆ ರೀ. 6 ಎಕರೆದೊಳಗೆ 3 ಎಕರೆ ಕಬ್ಬು. ಹೌದು. ಇನ್ನುಳಿದ ಬೆಳೆಗಳು 3 ಎಕರೆ ಮಾಡ್ತೇವೆ. 3 ಎಕರೆಯಲ್ಲಿ ಬೆಳೆದಂತ ಕಬ್ಬನ್ನ ನೀವು ಬೆಲ್ಲ ಮಾಡುದ? ಟೋಟಲಿ ಎಲ್ಲಾನು ನಾವು ಬೆಲ್ಲ ಮಾಡಿಸಲ್ಲ, ಸ್ವಲ್ಪ ನಾವು ಫ್ಯಾಕ್ಟ್ರಿ ಕಳಿಸ್ತೇವೆ, ಇನ್ನು ಉಳಿಕಿದ್ದೆಲ್ಲ ನಾವು ಬೆಲ್ಲ ಮಾಡಿಸ್ತೇವೆ. ಬೆಲ್ಲ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಲಾಭ ಜಾಸ್ತಿ ಅನಿಸ್ತದೆ, ಫ್ಯಾಕ್ಟ್ರಿ ಕಳಿಸೋಕ್ಕಿಂತನು ಬೆಲ್ಲ ಮಾಡೋದು ಸರಿ. ಮತ್ತು ಜನರ ಕಾಂಟ್ಯಾಕ್ಟ್ ಒಳಗೆ ಬರ್ತೇವೆ ನಾವು. ಎಷ್ಟು 1 ಎಕರೆ ಅಷ್ಟು ಬೆಳೆಯನ್ನು ಹಾಕ್ತೀರಾ ಬೆಲ್ಲ ಮಾಡಲಿಕ್ಕೆ, ಅಥವಾ ಇನ್ನೂ ಕಡಿಮೆನೋ ಹೇಗೆ? ಒಂದು 1.5 ಎಕರೆಯಿಂದ 2 ಎಕರೆ ನಾವು ಬೆಲ್ಲನ ಮಾಡಿಸ್ತೇವ್ರಿ. ಅಂದ್ರೆ ಅಷ್ಟು ನಮಗೆ ಗ್ರಾಹಕರು ಇದ್ದಾರೆ? ಅದಾರೆ, ಗ್ರಾಹಕರು ಇದ್ದಾರೆ. ಬೆಲ್ಲ ಮಾಡೋದು ಸರಿ, ಮತ್ತು ಜನರ ಕಾಂಟ್ಯಾಕ್ಟ್ ಒಳಗೆ ಬರ್ತೇವೆ ನಾವು. ಎಷ್ಟು ಒಂದು ಹಾಕ್ತೀರಾ ಬೆಲ್ಲ ಮಾಡಲಿಕ್ಕೆ, ಅಥವಾ ಇನ್ನು ಕಡಿಮೆನೋ ಹೇಗೆ? ಒಂದು 1.5 ಎಕರೆಯಿಂದ 2 ಎಕರೆ ನಾವು ಬೆಲ್ಲನ ಮಾಡ್ತೇವೆ, ಬೆಲ್ಲನ ಮಾಡಿಸ್ತೇವ್ರಿ. ಅಂದ್ರೆ ಅಷ್ಟು ನಮಗೆ ಗ್ರಾಹಕರು ಇದ್ದಾರೆ? ಅದಾರೆ, ಗ್ರಾಹಕರು ಇದ್ದಾರೆ. ಪರಿಚಯಸ್ಥರು ಅದಾರೆ, ಹೊಸ ಗ್ರಾಹಕರು ಕೂಡ ಬರ್ತಾರೆ. ಆಮೇಲೆ ನೀವು ಮಾರಾಟ ಮಾಡ್ತೀರಿ? ಮಾರಾಟ ಮಾಡ್ಬೇಕಾದ್ರೆ ಅದ್ರ ನಾವು ಎಲ್ಲ ಹೇಳ್ತೇವೆ, ಇದು ಸಾವಯವನ ಇದೆ. ಆಮೇಲೆ ಕೆಲವೊಬ್ರು ಪ್ರಶ್ನೆ ಮಾಡ್ತಾರೆ, ನಾವು ಅವ್ರಿಗೆ ಹೊಲಕ್ಕೆ ಕರ್ಕೊಂಡು ಹೋಗ್ತೇವೆ ನೋಡ್ರಿ, ಅವ್ರ ಖಾತ್ರಿ ಆಗ್ತದ. ಆಮೇಲೆ ವಿಶ್ವಾಸ ಬರ್ತದ, ವಿಶ್ವಾಸನೇ ಬಹಳ ಮುಖ್ಯ. ಆಲೆ ಮನೆ ಇದೆಯಾ ನಿಮ್ದು? ನಮ್ದು ಆಲೆ ಮನೆ ಇಲ್ಲ. ನಾವು ಆಲೆ ಮನೆಗೆ ಕಬ್ಬು ತಗೊಂಡು ಹೋಗಿ ಇಮಿಡಿಯೇಟ್ಲಿ ನಾವು ಅದನ್ನ ಬೆಲ್ಲ ಮಾಡಿಸ್ಕೊಂಡು ತಗೊಂಡು ಬರ್ತೇವೆ, ನಿಂತು ಮಾಡಿಸ್ಕೊಂಡು ತಗೊಂಡು ಬರ್ತೇವೆ. ಎಲ್ಲಿಗೆ ಹೋಯ್ತೀರಿ? ಇದು ದೇವ್ರ ಹುಬ್ಬಳ್ಳಿ ಕಡೆ ಒಂದು ಗಾಣ ಇದೆ, ಆಮೇಲೆ ಒಂದು ಕಲಘಟಗಿ ಒಳಗೆ ಒಂದಿದೆ. ಇವು ಎಲ್ಲೇ ಅನುಕೂಲ ಆಗ್ತದ, ಎಲ್ಲೇ ರಶ್ ಇರಲ್ಲ, ನಮ್ಮ ಹೋದ್ಕೂಳೆ ನಮ್ದೇ ಕಬ್ಬು ಅವರು ಕ್ರಶ್ ಮಾಡಬೇಕು ಅಂತಲ್ಲಿ ನಾವು ತಗೊಂಡೋಗಿ ನಿಂತು ಮಾಡಿಸ್ಕೊಂಡು ಬರ್ತೇನೆ. ಅದು ಕ್ರಶ್ ಮಷಿನ್ ಮಾಡುತ್ತಾ ಅಥವಾ ಎತ್ತುಗಳು ಮಾಡೋದು? ಮಷಿನ್ ಮಾಡ್ತದೆ. ಅಲ್ಲಿ ಸಾವಯವ ಪದ್ಧತಿಯೊಳಗೆ ನಾವು ಬೆಲ್ಲ ತಯಾರು ಮಾಡ್ಬೇಕಂದಾಗ ಏನೇನು ಗಮನಿಸ್ತೀರಿ? ಈಗ ಗಮನಿಸೋದಂದ್ರೆ, ಈಗ ನಾವು ಅಡವೆ ಬಂಡೆ ಒಯ್ದಿರ್ತೇವೆ ನಮ್ಮ ಜೊತೆ, ಬೆಂಡೆ, ಅಡವಿ ಬೆಂಡೆ. ಅದನ್ನ ಬೆಳೆದಿರ್ತೀರಿ ನೀವು? ಅಲ್ಲ ಇಲ್ಲ ಇಲ್ಲ, ಅದು ಬದು ಮೇಲೆ ಸಿಗ್ತದ, ರೋಡ್ ಮೇಲೆ ಬೆಳೆದಿರ್ತದ, ಎಲ್ಲಿ ಕಾಡು ಬೆಂಡೆ ಅಂತ, ಕಾಡು ಬೆಂಡೆ ಅದನ್ನ ನಾವು ತಗೊಂಡು ಹೋಗ್ತೇವೆ. ಸಿಗ್ತದ್ರಿ, ಸಾಕಷ್ಟು ಸಿಗ್ತದ. ಅದನ್ನ ತಗೊಂಡೋಗಿ ಅಲ್ಲೇ ನಾವು ಅದು ಕಬ್ಬು ಕುದಿಬೇಕಾರೆ ಅವರೇ ಹಾಕ್ತಾರೆ. ಅದು ಕಬ್ಬು ಕುದಿಬೇಕಾರೆ ಅದರಲ್ಲಿ ಏನು ಕಸರ್ ಇರ್ತದ, ಕಸರ್ ಎಲ್ಲಾನು ಹೊರಟು ಹೋಗ್ಬಿಡ್ತದ. ಏನೇನು ಇರ್ತದೆ ಕಸರು? ಕಡ್ಡಿ ಕಸ, ಮಣ್ಣು, ಅದರಿಂದ ಕಸ ಬರ್ತದ್ರಿ, ಉರುಗ ಬರ್ತದ, ಕಸ ಬರ್ತದ, ಅದು ಎಲ್ಲ ಸಿಪ್ಪಿ ಎಲ್ಲಾನು ದೂರ ಆಗ್ತದ. ಅದು ಕಾರಣ ಇದೆಯಾ, ಇದನ್ನ ಹಾಕಿದ ತಕ್ಷಣ ಅದು ಕ್ಲೀನ್ ಆಗುತ್ತೆ? ಇದು ಒಂದು ಟ್ರೆಡಿಷನಲ್ ಮೆಥಡ್. ಸೊ ಅದನ್ನು ನಾವು ಪ್ರತಿ ವರ್ಷನೂ ನಾವು ಅದನ್ನ ಅಡವಿ ಬೆಂಡೆನ ಹಾಕಿದಾಗನೇ ಅದು ನಮ್ಗೆ ಚಲೋ ಅನಿಸೋದು, ಮತ್ತು ಅದೇ ಯೂಸ್ ಮಾಡಬೇಕು, ಅಡವಿ ಬೆಂಡೆನ ಯೂಸ್ ಮಾಡಬೇಕು. ಮತ್ತು ಗಾಣದಲ್ಲಿ ಹೂಗಿ ಆಡಿ ಆಡಿ ಆಡಿ ಹೋಗುತ್ತೆ ನೀರಿನ ಅಂಶ, ಹೋಗ್ತದೆ. ಗಟ್ಟಿ ಆಗಬೇಕು ಅಂದರೆ ಏನು ಮಾಡೋದೈತ? ಹಾಂ, ಗಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ಸುಣ್ಣ ಕೊಡಲೇಬೇಕಾಗ್ತದೆ. ಸ್ವಲ್ಪ ಸುಣ್ಣ ಕೊಟ್ಟು ಅದು ಬೆಲ್ಲ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ. ಓಕೆ, ಆ ಪ್ಯಾಕೇಜ್ ಎಷ್ಟು ಇರುತ್ತೆ? 1 kg, 5 kg, 10 kg? 5 kg ಬರ್ತದ, 10 kg ಬರ್ತದ, 1/2 kg ಬರ್ತದ, 1 kg ಬರ್ತದ. ಆದ್ರೆ ನಮಗೆ ಯಾವ್ದು ಬೇಕು ನಾವು ಅದನ್ನ ನಾವು ಮಾಡ್ತೇವೆ. ಯಾವ್ದು ಯೂಶಲಿ 1 kg ಜಾಸ್ತಿ ಗ್ರಾಹಕರು ಬೇಡ್ತಾರೆ. ಓಕೆ, 1 kg, 1/2 kg ಬೇಡ್ತಾರೆ. ಸೊ ಹೀಗಾಗಿ ನಾವು ಎರಡನ್ನೂ ಮಾಡಿಸ್ತೇವೆ, 1/2 kg ಮತ್ತು 1 kg. ಅದಕ್ಕೆ ಅಚ್ಚು ಎಲ್ಲ ನೀವ ತಯಾರು ಮಾಡ್ಕೊಂಡ್ರಿ? ಇಲ್ಲ, ಇರ್ತದ ಅವ್ರ ಕಡೆ ರೀ. ಓಕೆ, ಅವ್ರ ಕಡೆ ಇರ್ತದ, ಅವ್ರಿಗೆ ಇಷ್ಟು ಅಂತೇಳಿ ಕೊಟ್ಟು ಬಿಡ್ತೀರಿ? ಹೌದು. ಗುತ್ತಿಗೆ ಅದು? ಹಾಂ, 1 ton ಅಂದ್ರೆ 1 ಅಡಿಗೆ ಎಷ್ಟು ಅಂತ ಅವ್ರದ್ದು ಕಾಸ್ಟ್ ಇರ್ತದ. ಸೊ ಅದಕ್ಕೆ ಅಷ್ಟು ತಗೋತಾರೆ ಅವರು. 1 quintal ಮೇಲೆ 1/2 kg ಅಂದ್ರೆ 15 kg ಇಷ್ಟು ಬೆಲ್ಲ ತಯಾರಾಗ್ತದ. ಸೊ ಅದಕ್ಕೆ ಅವ್ರದ್ದು ಕಾಸ್ಟ್ ಇರ್ತದ. ನಿಮ್ಮ ಒಂದು ಕೃಷಿ ಬದುಕಿಗೆ ನಿಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಕೆಲಸ ಮಾಡುವಂಥವ್ರು ಯಾರಾದ್ರು? ನಮ್ಮ ಮಿಸ್ಸೆಸ್. ನನ್ನದು ಕಾಸ್ಟ್ ಇರ್ತದ. ನಿಮ್ಮ ಒಂದು ಕೃಷಿ ಬದುಕಿಗೆ ನಿಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಕೆಲಸ ಮಾಡುವಂಥವ್ರು ಯಾರಾದ್ರು? ನಮ್ಮ ಮಿಸ್ಸೆಸ್. ನನ್ನ ಕೃಷಿಗೆ ಅಥವಾ ಪ್ರತಿಯೊಂದು ಕೆಲಸಕ್ಕೆ, ಹೊಲದ ಕೆಲಸ ಇರಲಿ, ಮಾರಾಟದ ಕೆಲಸ ಇರಲಿ, ಅದು ಕಾಸ್ಟ್ ಇರ್ತದ. ನಿಮ್ಮ ಒಂದು ಕೃಷಿ ಬದುಕಿಗೆ ನಿಮ್ಮ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತು ಕೆಲಸ ಮಾಡುವಂಥವ್ರು ಯಾರಾದ್ರು? ನಮ್ಮ ಮಿಸ್ಸೆಸ್. ನನ್ನ ಕೃಷಿಗೆ ಅಥವಾ ಪ್ರತಿಯೊಂದು ಕೆಲಸಕ್ಕೆ, ಹೊಲದ ಕೆಲಸ ಇರಲಿ, ಮಾರಾಟದ ಕೆಲಸ ಇರಲಿ, ಹೆಗಲು ಕೊಟ್ಟು ನಿಂತು ಕೆಲಸ ಮಾಡುವಂಥವ್ರು ಯಾರಾದ್ರು? ನಮ್ಮ ಮಿಸ್ಸೆಸ್. ನನ್ನ ಕೃಷಿಗೆ ಅಥವಾ ಪ್ರತಿಯೊಂದು ಕೆಲಸಕ್ಕೆ, ಹೊಲದ ಕೆಲಸ ಇರಲಿ, ಮಾರಾಟದ ಕೆಲಸ ಇರಲಿ, ಎಲ್ಲಿ ಪ್ರತಿಯೊಂದು ಕೆಲಸದೊಳಗೆ ನಮ್ಮ ಮಿಸ್ಸೆಸ್ ಲತಾ ಅವರು ನಮ್ಮ ಜೊತೆಗಿನೇ ಇರ್ತಾರೆ. ಪ್ರತಿಯೊಂದು ಕೆಲಸಕ್ಕೆ, ಹೊಲದ ಕೆಲಸ ಇರಲಿ, ಮಾರಾಟದ ಕೆಲಸ ಇರಲಿ, ಎಲ್ಲಿ ಪ್ರತಿಯೊಂದು ಕೆಲಸದೊಳಗೆ ನಮ್ಮ ಮಿಸ್ಸೆಸ್ ಲತಾ ಅವರು ನಮ್ಮ ಜೊತೆಗಿನೇ ಇರ್ತಾರೆ. ಹೆಗಲಿಗೆ ಹೆಗಲಿಗೆ ಇಟ್ಕೊಟ್ಟು ಕೆಲಸ ಮಾಡ್ತಾರೆ. ಮಾರಾಟದ ವ್ಯವಸ್ಥೆ ಸ್ವಲ್ಪ ಹೇಳಿ ನೀವು. ಆಕ್ಚುಲಿ ಈಗ ನಾನು ರೈತರಿಗೆ ಏನು ಹೇಳ್ಬೇಕಂದ್ರೆ, ನಾವು ರೈತರು ಎಲ್ಲ ಬೆಳಿತೀವಿ, ಎಲ್ಲ ಥರದ ಕಾಳು ಕಡಿ ಬೆಳಿತೀವಿ. ಬೆಳೆಯೋ ತನಕ ನಮ್ದು ಭಾಳ ಅದರಲ್ಲಿ ಅಗದಿ ಗಮನ ಕೊಟ್ಟು ನಾವು ಬೆಳಿತೀವಿ. ಆದರೆ ಬೆಳೆ ಬಂದಿಂದ ನಾವು ಅಲಕ್ಷ್ಯತನ ಮಾಡ್ತೇವೆ, ಅದು ಅಲಕ್ಷ್ಯತನ ಅದು ಹೋಗಬೇಕು. ಎಕ್ಸಾಂಪಲ್, ಈಗ ಕೆಲವೊಬ್ರು ಉಳ್ಳಾಗಡ್ಡಿ ಬೆಳೀತಾರೆ, ಕೆಲವೊಬ್ರು ಆಲೂಗಡ್ಡೆ ಬೆಳೀತಾರೆ. ಆದರೆ ಸಣ್ಣ ಬರ್ತಾವೆ, ದೊಡ್ಡು ಬರ್ತವೆ, ಬೇರೆ ಬೇರೆ ನಮೂನೆ ಎಲ್ಲ ಮಿಕ್ಸ್ ಆಗಿರ್ತದೆ. ಟೋಟಲ್ ಹಾಗೇ ಅದು ಮಾರ್ಕೆಟಿಂಗ್ ಕೊಟ್ಬಿಡ್ತಾರೆ. ಅದು ಒಂದೇ ಅಲ್ಲ, ಈವನ್ ಕಾಳು ಕಡಿ ಕೂಡ ಅದು ಹೋದರೆ ಸಾಕಂತಾರೆ. ಬೆಳಿಬೇಕಾದ್ರೆ ಚೆನ್ನಾಗಿ ಬೆಳೀತಾರೆ, ಕಷ್ಟಪಟ್ಟು ಬೆಳೀತಾರೆ. ಆದರೆ ಬೆಳೆದ ನಂತರ ಅದ್ರ ಕಡೆ ಲಕ್ಷ್ಯ ಕೊಡಲ್ಲ, ಎಲ್ಲ ಮಾರಬೇಕು ಅನ್ಸಾರೆ, ಅದಕ್ಕೆ ರೇಟ್ ಸಿಗಲ್ಲ. ನಾ ಏನಂತೀನಿ ರೈತರಿಗೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ಅದು ಬೈಫರ್ಕೇಟ್ ಮಾಡೋದು, ಸಣ್ಣದ ಯಾವುದು ಒಂದು ಗುಣಮಟ್ಟ ಕಾಳು ಬೇರೆ ಮಾಡಬೇಕು, ಅದಕ್ಕೆ ರೇಟ್ ಬೇರೆ ಸಿಗ್ತದೆ, ಗ್ರೇಡಿಂಗ್ ಮಾಡಬೇಕು. ಗ್ರೇಡಿಂಗ್ ಮಾಡೋದ್ರಿಂದ ಲಾಭ ಜಾಸ್ತಿ ಆಗ್ತದೆ. ಸೊ ಇಲ್ಲೇ ರೈತರದ ಅಷ್ಟು ನನಗೆ ಕಂಡು ಬರೋದಿಲ್ಲ. ಆಮೇಲೆ ಅವರಿಗೆ ಸ್ವಲ್ಪ ಮಿಡಲ್ ಮ್ಯಾನಿಗೆ ಒಂದು ಸ್ವಲ್ಪ ಕೊಡ್ಲಿ ಬೇಡನಲ್ಲ, ಅದ್ರ ಜೊತೆಗೆ ಸ್ವಂತ ಮಾರಾಟ ಮಾಡಬೇಕು. ಯಾಕಂದ್ರೆ ಅದು ನಮ್ಮದೇ ಕಾಳು ಇರ್ತದೆ, ನಾವೇ ಬೆಳೆದಿದ್ದ ಕಾಳು, ಕಷ್ಟಪಟ್ಟು ಬೆವರು ಸುರಿಸಿ ನಾವು ಬೆಳೆಸಿದ್ದ ಕಾಳು, ಅದನ್ನು ಮಾರಾಟ ಮಾಡಲಿಕ್ಕೆ ನಮಗೆ ಕಾಲು ಹೆಜ್ಜೆ ಹಿಂದಿಡಬಾರ್ದು. ಅದು ಕಾಯಿಪಲ್ಲೆನೇ ಇರಲಿ, ಕಾಳು ಕಡೆನೇ ಇರಲಿ, ಬೆಲ್ಲನೇ ಇರಲಿ, ಅದು ಯಾವುದೇ ಇದ್ರೆ ಅದನ್ನು ಇದು ನಂದು, ಭೂಮಿ ತಾಯಿ ನನಗಿದ್ದು ಕೊಟ್ಟಿದ್ದಾಳೆ, ಇದನ್ನು ನಾನು ಮಾರಾಟ ಮಾಡಬೇಕು ಅಂಥೇಳಿ ಇದೊಂದು ಮಾರ್ಕೆಟಿಂಗ್ ಮಾಡಬೇಕು. ಇದು ಮಾರ್ಕೆಟಿಂಗ್ ಮಾಡಿದ್ರೆ ಮಾತ್ರ ರೈತರಿಗೆ ಲಾಭ ಆಗ್ತದೆ, ಇಲ್ಲಿಕ್ರೆ ಲಾಭ ಆಗಲ್ಲ. ಹಿಂಗೆ ಇದನ್ನ ಅಂದ್ರೆ ರೈತರಿಗೆ ನಂದು ಇದೊಂದು ಹೇಳೋದು ಇಚ್ಛೆ ಇದೆ. ಅಂದರೆ ಅಣ್ಣ ತಮ್ಮ ಇದ್ರೆ, ಅಣ್ಣ ಹೊಲ ಮಾಡ್ತಾ ಇದ್ರೆ ತಮ್ಮ ಮಾರಾಟದ ಕಡೆಗೆ ಗಮನ ಕೊಡಬೇಕು, ಗಂಡ ಹೊಲದ ಕಡೆ ಮಾಡ್ತಾ ಇದ್ರೆ ಹೆಂಡತಿ ಮಾರಾಟದಲ್ಲಿ ಸ್ವಲ್ಪ ಸಹಾಯ ಮಾಡಬೇಕು. ಹೌದು, ಹಿಂಗೆ ಒಬ್ರಿಗೊಬ್ರು ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಆಗುತ್ತೆ, ಒಬ್ಬರೇ ಮಾಡಿದರೆ ಆಗಲ್ಲ. ಈಗ ನೋಡ್ರಿ, ನಮ್ಮ ಸಣ್ಣ ತಮ್ಮ ಇದ್ದಾನೆ, ಅವ 100% ಯಾವಾಗ ಟೋಟಲ್ ಯಾವಾಗಲೂ ಹೊಲದಲ್ಲೇ ಇರ್ತಾನೆ ರೀ. ಅವನು ಬೆಳವಣಿಗೆದು ಬೆಳೆಸೋದು ಎಲ್ಲ ಮಾಡ್ತಾನೆ, ಜೊತೆಗೆ ಭಾರತೀಯ ಕಿಸಾನ್ ಸಂಘ ಒಳಗೂ ಅವ ಕೆಲಸ ಮಾಡ್ತಾನೆ. ಅವರು ಅಲ್ಲಿ ಪ್ರೊಡಕ್ಷನ್ ಮಾಡ್ತಾರೆ, ಅದ್ರ ಮಾರ್ಕೆಟಿಂಗ್ ನಾನು ಮತ್ತು ನನ್ನ ಮಿಸ್ಸಸ್ ಮಾಡ್ತೇವೆ. ಸೊ ಇದು ಎಲ್ಲರೂ ಮನೆ ಮಂದಿ ಎಲ್ಲರೂ ಕೈಗೂಡಿಸಿದಾಗ ಮಾತ್ರ ಕೃಷಿ ಒಂದು ಒಳ್ಳೆ ಒಂದು ಇದರಲ್ಲಿ ಬದುಕನ್ನು ಕೊಡ್ತದೆ. ಹೌದು, ಕೃಷಿ ಯಾವತ್ತೂ ನಾವು ಲಾಭದ ದೃಷ್ಟಿಯಿಂದ ನೋಡೋದಲ್ಲ, ಅದೊಂದು ನಾವು ಬದುಕು ಕೊಡ್ತದೆ, ವರ್ಷದ ಕಾಲ ನಮಗೆ ಕೆಲಸ ಕೊಡ್ತದೆ, ಮತ್ತು ಒಳ್ಳೆಯ ಆಹಾರ ಕೊಡ್ತದೆ, ನೆಮ್ಮದಿ ಕೊಡ್ತದೆ, ಮತ್ತು ನಮಗೆ ಬೇಕಾದಂಥ ಸಣ್ಣ ಪುಟ್ಟ ಖರ್ಚಿಗೆ ನಮಗೆ ಆದಾಯನೂ ಕೂಡ ಕೊಡ್ತದೆ, ಮತ್ತು ನಮ್ಮನ್ನು ಎಂದೂ ಕೈ ಬಿಡಲ್ಲ. ಅದು ಬಹಳ ಮುಖ್ಯ. ಮತ್ತು ಇದನ್ನು ಮಾಡುವಾಗ ನಾವು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ಕೋಬೇಕು, ಅನೇಕ ಅರಣ್ಯ ಬೆಳೆಗಳನ್ನು ಹಾಕ್ಕೋಬೇಕು, ಪಕ್ಷಿಗಳು ನಮ್ಮ ಹೊಲಕ್ಕೆ ಬರೋ ಹಾಗೆ ನೋಡ್ಕೋಬೇಕು, ಹೂವನ್ನು ವರ್ಷದ ನಾವು ಬೇಕಾದಂಥ ಕಾಲದಲ್ಲಿ ಸಿಗೋ ಹಾಗೆ ನೋಡ್ಕೋಬೇಕು, ತರಕಾರಿ ಕೂಡ ನಮ್ಮ ಹೊಲದಲ್ಲೇ ನಾವು ಬೆಳೆ ತಂದು ತಿನ್ನುವ ಹಾಗೆ ಇರಬೇಕು. ಇವೆಲ್ಲ ಎಲ್ಲ ಭಾಳ ಚೆನ್ನಾಗಿರ್ತದೆ ರೀ. ಇದು ಕೃಷಿ ಯಾರು ಮಾಡ್ತಾರಲ್ರಿ ಅವ್ರಿಗೆ ಇದ್ರದ ಅನುಭವ ಭಾಳ ಚೆನ್ನಾಗಿರ್ತದೆ, ಅದರಲ್ಲಿ ಆಸಕ್ತಿನೂ ಇರ್ತದೆ ಮತ್ತು ಪ್ರೀತಿ ಬರ್ತದೆ. ಭೂಮಿ ಒಳಗೆ ಕೆಲಸ ಮಾಡ್ಬೇಕಾರೆ, ಮಣ್ಣಿನ ಜೊತೆ ಕೆಲಸ ಮಾಡ್ಬೇಕಾರೆ ಅದೊಂದು ಪ್ರೀತಿನೇ ಬೇರೆ ಇರ್ತದೆ. ಮತ್ತು ಸ್ವಚ್ಛವಾದ ಯಾವುದೇ ರಾಸಾಯನಿಕ ರಹಿತ ಆಹಾರ ನಮಗೆ ಸಿಗುತ್ತಂದ್ರೆ ಅದು ದೊಡ್ಡ ಖುಷಿ ಇರ್ತದೆ. ಒಳ್ಳೆಯದು ರಾಜೇಶ್, ಇಷ್ಟೆಲ್ಲ ಕೃಷಿ ಅನುಭವವನ್ನು ಹಂಚಿಕೊಂಡ್ರಿ. ಮತ್ತು ಒಬ್ಬ ಓದಿದಂಥ ಮನುಷ್ಯ ಕೃಷಿಗೆ ಬಂದಾಗ ಕೂಡ ಯಾವ ರೀತಿ ಆಲೋಚನೆ ಮಾಡಬಲ್ಲ, ಮತ್ತು ಅದನ್ನು ಹೇಗೆ ಗ್ರಾಹಕರಿಗೂ ಅನುಕೂಲ ಆಗಬೇಕು ನಮಗೂ ಅನುಕೂಲ ಆಗಬೇಕು, ಆ ನಿಟ್ಟಿನೊಳಗೆ ಏನೆಲ್ಲ ವಿಚಾರಗಳನ್ನು ನಾವು ಮಾಡಬಹುದು, ನಿಮ್ಮಿಂದ ಈ ಎಲ್ಲ ವಿಷಯವನ್ನು ತಿಳ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಅನುಭವಗಳ ಕುರಿತು ರಾಜೇಶ್ ಮೋರೆ ಅವರೊಡನೆ HP ರಾಮಡಿಗೆಯವರು ನಡೆಸಿದ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಅವರಗೊಳ್ಳದ ಮಾದೇವಿ ಬಿ ಕಾಥೇದಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಚಿಕ್ಕ ತಂಗಿ ಕೆನಿ ತೆಗದ ಕಟದ ಮಜಿಗೆ ಮಾಡಿ ತುಂಬೆಳ ಬಿಂದಿಗೆ ತುಂಬೆಳ ಬಿಂದಿಗೆ ಚಿಕ್ಕ ತಂಗಿ ಕೆನಿ ತೆಗದ ಕಟದ ಮಜಿಗೆ ಮಾಡಿ ತುಂಬೆಳ ಬಿಂದಿಗೆ ತುಂಬೆಳ ಬಿಂದಿಗೆ ಅರಳಿಯ ಗಿಡ ಕೊಂದಾರ ನೂರ ಕಾಯಾಗಿ ಚಿಕ್ಕ ತಂಗಿ ಕೆನಿ ತಗಿಯ ಚಿಕ್ಕ ತಂಗಿ ಕೆನಿ ತೆಗದ ಕಟದ ಮಜಿಗೆ ಮಾಡಿ ತುಂಬೆಳ ಬಿಂದಿಗೆ ತುಂಬೆಳ ಬಿಂದಿಗೆ ಚಿಕ್ಕ ತಂಗಿ ಕೆನಿ ತೆಗದ ಕಟದ ಮಜಿಗೆ ಮಾಡಿ ತುಂಬೆಳ ಬಿಂದಿಗೆ ತುಂಬೆಳ ಬಿಂದಿಗೆ ಸಣ್ಣ ದುರ್ಪತ ನಿನ್ನ ಶರಗೆಲ್ಲ ಜರ ತರ ಮಡದಿ ಸಿಂಬೆವ ಮಾಡೆ ಮಡದಿ ಸಿಂಬೆವ ಮಾಡಿ ಕೊಡಗೋಳ ಹೊತ್ತ ಕೊಂದ ನಡದಳ ಮ್ಯಾಲಕ ನಡದಳ ಮ್ಯಾಲಕ ಮಡದಿ ಸಿಂಬೆವ ಮಾಡಿ ಕೊಡಗೋಳ ಹೊತ್ತ ಕೊಂದ ನಡದಳ ಮ್ಯಾಲಕ ನಡದಳ ಮ್ಯಾಲಕ ಹಾಲ ಕೊಳಿರಯ್ಯ ಹಾಲ ಕೊಳಿರಯ್ಯ ಸಾರು ತ ನಡದಾಳ ಹಾಲಿನ ಶಬ್ದ ಸಾಗಿ ಬಂದನ ದರಿಗೆ ಸಾಗಿ ಬಂದನ ದರಿಗೆ ಶಬ್ದ ಹರಿ ಕೃಷ್ಣ ತಾ ಕೇಳಿ ಸಾಗಿ ಬಂದನ ದರಿಗೆ ಸಾಗಿ ಬಂದನ ದರಿಗೆ ಹಾಲ ಮರುವ ಬಲಿ ಹಾಲ ಮರುವ ಬಲಿ ಹೆಂಗರೆ ಕೊಡು ಹೇಳ ರಕ್ಕಾರೆ ತಾರೋ ಅಳದರೆ ಕೊಡುವೆನು ಕೇಳವ ನೀದಾರೋ ಗಂಟದ ತೆಳಗ ಊಚ ಗವಳೆರ ನಾವು ಕೇಳವ ನೀದಾರ ಕೇಳವ ನೀದಾರ ಗಂಟದ ತೆಳಗ ಊಚ ಗವಳೆರ ನಾವು ಕೇಳವ ನೀದಾರ ಕೇಳವ ನೀದಾರ ಗಂಟದ ತೆಳಗ ಊಚ ಗವಳೆರ ಮಾಡವ ದಾರಾಗ ನೀತ ನಮನನೆ ಕೇಳವ ನೀದಾರ ಕೇಳವ ನೀದಾರ ನಡವ ದಾರಾಗ ನೀತ ನಮನನೆ ಕೇಳವ ನೀದಾರ ಕೇಳವ ನೀದಾರ ನಡವ ದಾರಾಗ ನೀತ ನಮನನೆ ಕೇಳವ ನೀದಾರ ಕೇಳವ ನೀದಾರ ವಾಸುದೇವಕಿ ಕಂದ ಕೃಷ್ಣ ಮುಕುಂದ ಕಳಲನೊದುತು ಬಂದ ನೀದಾರ ಕೇಳವ ನೀದಾರ ವಾಸುದೇವಕಿ ಕಂದ ಕೃಷ್ಣ ಮುಕುಂದ ಕಳಲನೊದುತು ಬಂದ ಈ ಗೋಕಿಲದೊಳಗ ಹಾಸಿಲಕ್ಕ ನಂದ ಚಂದ ನಂದ ಚಂದ ಗೋಕಿಲದೊಳಗ ಹಾಸಿಲಕ್ಕ ನಂದ ಚಂದ ನಂದ ಚಂದ ಕಸ ಕಸ ಕೊಬ್ಬರಿ ಹಸನೊಳ ಪೇರ್ವಳ ಉಡಿಯಲಿ ಕಟ್ಟಿದಾಳ ಇದಕ್ಕೂ ಹೆಚ್ಚಿಂದ ನಾನು ನಿನಗ ಕೊಡುವೆನು ರಮಣಿ ಬಾರ ಮನೆಗೆ ರಮಣಿ ಬಾರ ಮನೆಗೆ ಇದಕ್ಕೂ ಹೆಚ್ಚಿಂದ ನಾನು ನಿನಗ ಕೊಡುವೆನು ರಮಣಿ ಬಾರ ಮನೆಗೆ ರಮಣಿ ಬಾರ ಮನೆಗೆ ಬರ ಬರ ಬಂದನ ಬಲಗೈಯ ಪಡದನ ಚಳಿಯ ಮಂಚದ ಮ್ಯಾಲೆ ಚಳಿಯ ಮಂಚದ ಮ್ಯಾಲ ಕರದ ಕುಂಡಿಸಿಕೊಂಡ ಪುರಂದರ ಇಟಲಂದ ಪುರಂದರ ಇಟಲಂದ ಚಳಿಯ ಮಂಚದ ಮ್ಯಾಲ ಕರದ ಕುಂಡಿಸಿಕೊಂಡ ಪುರಂದರ ಇಟಲಂದ ಪುರಂದರ ಇಟಲಂದ ಬಾಳಿಯ ಬನದಾಗ ಬಾಲ ಚಂಡಾಡುವ ಬಾನನ್ನ ಮಗನ ಬರಂಗ ದೊರೆಯ ಬಾಲೇರಂತಕ್ಕೆ ಸೋಸಿಯೋ ನನ್ನ ಮಗನ ಬಾಲೇರಂತಕ್ಕೆ ಸೋಸಿಯೋ ಬಾಲೇರಂತಕ್ಕೆ ಸೋಸಿಯೋ ನನ್ನ ಮಗನ ಬಾಲೇರಂತಕ್ಕೆ ಸೋಸಿಯೋ ಬಾಲೇರಂತಕ್ಕೆ ಸೋಸಿಯೋ ನನ್ನ ಮಗನ ಬಾಲೇರಂತಕ್ಕೆ ಸೋಸಿಯೋ ಬಾಲೇರಂತಕ್ಕೆ ಸೋಸಿಯೋ ನನ್ನ ಮಗನ ಬಾಲೇರಂತಕ್ಕೆ ಸೋಸಿಯೋ ಬಾಲೇರಂತಕ್ಕಿದ್ದರ ಬಾವಾಗ ನುಂಗಸೋಗ ಕಟ್ಟಿದ ಕರಮನಿ ಹರಕೋ ಅಡದ ಒಲಿನೋಗ ಮಡದೀನ ನಾನನ್ನ ಬಲ್ಲಂತ ಸುಳಿಗೆರಾಗ ನಾನನ್ನ ಬಲ್ಲಂತ ಸುಳಿಗೆರಾಗ ಒಲಿನೋಗ ಮಡದೀನ ನಾನನ್ನ ಬಲ್ಲಂತ ಸುಳಿಗೆರಾಗ ನಾನನ್ನ ಬಲ್ಲಂತ ಸುಳಿಗೆರಾಗ ರಂಬೇರಂತಕ್ಕೆ ಸೋಸಿಯೋ ನನ್ನ ಮಗನ ರಂಬೇರಂತಕ್ಕೆ ಸೋಸಿಯೋ ರಂಬೇರಂತಕ್ಕೆ ಸೋಸಿಯೋ ನನ್ನ ಮಗನ ರಂಬೇರಂತಕ್ಕೆ ಸೋಸಿಯೋ ರಂಬೇರಂತಕ್ಕಿದ್ದರ ಕಂಬಕ ಕಟ್ಟೋಗ ಕಟ್ಟಿದ ಕರ ಮನಿ ಹರಕೋ ಹಡದವ ಹೊಡೆದ ತವ್ರ ಮನೆಗೆ ನಾನನ್ನ ಬಲ್ಲಂತ ಸುಳಿಗೆರಾಗ ನಾನನ್ನ ಬಲ್ಲಂತ ಸುಳಿಗೆರಾಗ ಹೊಡೆದ ತವ್ರ ಮನೆಗೆ ನಾನನ್ನ ಬಲ್ಲಂತ ಸುಳಿಗೆರಾಗ ನಾನನ್ನ ಬಲ್ಲಂತ ಸುಳಿಗೆರಾಗ ಅಣ್ಣನ ಮಗಳಂತ ಹೆಮ್ಮೆಲೆ ಮಾಡಿ ನ ಮಗನನ್ನ ಮಾತ ಕೇಳುವಲ್ಲ ಸಸಿಮೂದ ಹೋಗವ್ವ ತವ್ರ ಮನೆಗೆ ಸಸಿಮುದ್ದ ಹೋಗವ್ವ ತವ್ರ ಮನೆಗೆ ಹೋಗವ್ವ ತವ್ರ ಮನೆಗೆ ಸಸಿಮುದ್ದ ಹೋಗವ್ವ ತವ್ರ ಮನೆಗೆ ಹೋಗವ್ವ ತವ್ರ ಮನೆಗೆ ಮುದ್ದ ಹೋಗವ್ವ ತವ್ರ ಮನೆಗೆ ಹೋಗವ್ವ ತವ್ರ ಮನೆಗೆ ಸಸಿಮುದ್ದ ಹೋಗವ್ವ ತವ್ರ ಮನೆಗೆ ಹೋಗವ್ವ ತವ್ರ ಮನೆಗೆ ಸಸಿಮುದ್ದ ಹೋಗವ್ವ ತವ್ರ ಮನೆಗೆ ಅಣ್ಣನ ಎಂಡರ ನಿಂದ ಹೋಗವ ತವ್ರ ಮನೆಗೆ ಅಣ್ಣನ ಎಂಡರ ನಿಂದೇವ ಆಡ್ಯಾರ ತವ್ರ ಮನೆಗೆ ನಾನ ಹೋಗೋದಿಲ್ಲತ್ತೇವ ಕೊಂಡ ಕೂಡತಿ ನನಗ ಕೊರವಂಜಿ ಬುಟ್ಟಿರೆ ತಂದ ಕೂಡ ಕೊರವಂಜಿ ಬುಟ್ಟಿರೆ ತಂದ ಕೂಡ ಕೊರವಂಜಿ ಬುಟ್ಟಿರೆ ತಂದ ಕೂಡ ಕೊಂಡ ಕೂಡತಿ ನನಗ ಕೊರವಂಜಿ ಬುಟ್ಟಿರೆ ತಂದ ಕೂಡ ಕೊರವಂಜಿ ಬುಟ್ಟಿರೆ ತಂದ ಕೂಡ ನಾಲ್ಕು ಸಾವಿರ ಕೊಟ್ಟ ಮದುವೆ ಮಾಡಿದಿ ಅತ್ತಿ ಐದು ಸಾವಿರ ಕೊಟ್ಟ ಕೊರವಂಜಿ ಬುಟ್ಟಿ ತಂದ ಕೂಡ ನನಗ ನನ್ನ ಗಂಡನ ಹುಡುಕುವೇನ, ನನ್ನ ಗಂಡನ ಹುಡುಕುವೇನ, ನನ್ನ ಗಂಡನ ನೋಡಿ ಬರುವೆ, ನನ್ನ ಗಂಡನ ನೋಡಿ ಬರುವೆ. ಅಳ್ಳಾಳ ಗೋಟ ಹೋದಾಳ ಕೊರವಂಜ, ಅಕ್ಕಿ ಹೊಳ್ಳಳ್ಳಿ ಮದಿಯ ಕೊಯ್ಯೋಳ ಎಮ್ಮ ಕೊಯ್ದೂರ, ಹೊಳ್ಳಳ್ಳಿ ಮದಿಯ ಕೊಯ್ಯೋಳ ಎಮ್ಮ ಕೊಯ್ದೂರ, ಅಕ್ಕಿ ಹೊಳ್ಳಳ್ಳಿ ಮದಿಯ ಕೊಯ್ಯೋಳ ಎಮ್ಮ ಕೊಯ್ದೂರ, ಹೊಳ್ಳಳ್ಳಿ ಮದಿಯ ಕೊಯ್ಯೋಳ ಎಮ್ಮ ಕೊಯ್ದೂರ, ಹೊಳ್ಳಳ್ಳಿ ಮದಿಯ ಕೊಯ್ಯೋಳ ಕೊರವಂಜ, ಅಕ್ಕಿ ಯಾರ ಕಾಲಿನೊಂದೋಸ ನೆಲವ ಎಮ್ಮ ಕೊಯ್ದೂರ, ಯಾರ ಕಾಲಿನೊಂದೋಸ ನೆಲವ ಎಮ್ಮ ಕೊಯ್ದೂರ, ಅಕ್ಕಿ ಯಾರ ಕಾಲಿನೊಂದೋಸ ನೆಲವ ಎಮ್ಮ ಕೊಯ್ದೂರ, ಯಾರ ಕಾಲಿನೊಂದೋಸ ನೆಲವ ಎಮ್ಮ ಕೊಯ್ದೂರ, ಯಾರ ಕಾಲಿನೊಂದೋಸ ನೆಲವ ತಗೊಂದ, ಅಕ್ಕಿ ಒಕ್ಕಾಲಗೆ ರೊಂದೊಳ ಹೊರಗ ಎಮ್ಮ ಕೊಯ್ದೂರ, ಅಕ್ಕಿ ಒಕ್ಕಾಲಗೆ ರೊಂದೊಳ ಹೊರಗ ಎಮ್ಮ ಕೊಯ್ದೂರ, ಅಕ್ಕಿ ಒಕ್ಕಾಲಗೆ ರೊಂದೊಳ ಹೊರಗ ಎಮ್ಮ ಕೊಯ್ದೂರ, ಒಕ್ಕಾಲಗೆ ರೊಂದೊಳ ಹೊರಗ ಎಮ್ಮ ಕೊಯ್ದೂರ. ಇದುವರೆಗೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಅವರುಗೊಳದ ಮಾದೇವಿ ಬಿ ಕಾಥೆದಾರ್ ಹಾಗೂ ಸಂಗಡಿಗರು ಹಾಡಿದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಈಗ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಗದಗ್ ಮಾರುಕಟ್ಟೆಯಲ್ಲಿ ಕಡಲೆಕಾಳು 1389 5249 ರೂಪಾಯಿಗಳು, ಉದ್ದಿನಕಾಳು 5324 ರೂಪಾಯಿಗಳು, ಅಲಸಂದೆ ಕೌಪಿಯಾ ವೋಲ್ 6897-7179 ರೂಪಾಯಿಗಳು, ಕುಮಿನ್ ಸೀಡ್ ಇತರೆ 7700-8360-86-61299 ರೂಪಾಯಿಗಳು, ಹೆಸರುಕಾಳು 4429-8144 ರೂಪಾಯಿಗಳು, ಗೆಜ್ಜೆ ಶೇಂಗಾ 4889-7530-8534 ರೂಪಾಯಿಗಳು, ಗೆಜ್ಜೆ ಶೇಂಗಾ 4889-7530 ರೂಪಾಯಿಗಳು, ಗುರೆಳ್ಳು 7889 ರೂಪಾಯಿಗಳು, ಬಿಳಿ ಜೋಳ 2201-4053 ರೂಪಾಯಿಗಳು, ಮೆಕ್ಕೆಜೋಳ 1655-2063 ರೂಪಾಯಿಗಳು, ಮೆಕ್ಕೆಜೋಳ 1655-2039 ರೂಪಾಯಿಗಳು, ಮಡಿಕೆ ಕಾಳು ಅಥವಾ ಮಟಕಿ 5577-7677 ರೂಪಾಯಿಗಳು, ಕುಸುಬೆ ಸಾಫ್ಟ್ ಫ್ಲವರ್ 2510-4262 ರೂಪಾಯಿಗಳು, ಸೋಯಾಬೀನ್ 3601 ರೂಪಾಯಿಗಳು, ಸೂರ್ಯಕಾಂತಿ ಸೂರ್ಯಪಾನ 3809-4859 ರೂಪಾಯಿಗಳು, ತೊಗರಿ 2519-4064 ರೂಪಾಯಿಗಳು, ಬಿಳಿ ಗೋಧಿ 1833-3500